ಗುರುತಿಸಿ ಡಾಕ್ಟರ್ ಬಿ ನಾರಾಯಣಸ್ವಾಮಿ ಅವರಿಗೆ ಪ್ರಶಸ್ತಿ ನೀಡಲಾಗಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರವು ಭಾರತೀಯ ಕಾಂಕ್ರೀಟ್ ಸಂಸ್ಥೆ ಅಲ್ಟ್ರಾಟೆಕ್ ಪ್ರಶಸ್ತಿಗೆ ಭಾಜನವಾಗಿದೆ. ಬೆಂಗಳೂರು ನಗರದ ಕೋರಮಂಗಲ ಪ್ರದೇಶದ 1ನೇ ಕ್ರಾಸ್ ಎಂಪೈರ್ ರಸ್ತೆ ಮತ್ತು 7ನೇ ಕ್ರಾಸ್ ರಸ್ತೆಗಳಲ್ಲಿ ಅನುಷ್ಠಾನಗೊಳಿಸಲಾದ ಥಿನ್ ವೈಟ್ ಟಾಪಿಂಗ್ ಕಾಮಗಾರಿ ವಿನ್ಯಾಸ ಮತ್ತು ಅನುಷ್ಠಾನಕ್ಕೆ ಈ ಗೌರವ ಸಂದಿದೆ. ಬೆಂಗಳೂರು ನಗರದಲ್ಲಿ ವೈಟ್ ಟಾಪಿಂಗ್ ರಸ್ತೆಗಳಿಗೆ 180 mm ದಪ್ಪವಿರುವ ವಿನ್ಯಾಸ ಬಳಸಲಾಗುತ್ತಿತ್ತು. ಹೊಸ ಯೋಜನೆಯಲ್ಲಿ ಜೆಬಿಯ ಅಭಿಯಂತರರ ತಂಡವು 125 mm ದಪ್ಪದ ಹೊಸ ವಿನ್ಯಾಸವನ್ನು ಯಶಸ್ವಿಯಾಗಿ ರೂಪಿಸಿ ಜಾರಿಗೊಳಿಸಿದೆ. ನಮ್ಮಲ್ಲಿರುವ ಅನೇಕ ಕಲೆ ಸಂಸ್ಕೃತಿಗಳು ನಾಶಗೊಳ್ಳುತ್ತಿದ್ದು ಈ ಕ್ಷೇತ್ರದ ಅಭಿವೃದ್ದಿಗೆ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾಗಿದೆ ಎಂದು ಶಾಸಕ ತನ್ವೀರ್ ಸೇಠ್ ತಿಳಿಸಿದ್ದಾರೆ. ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ಲಲಿತ ಕಲೆ ಮತ್ತು ಕರಕುಶಲ ಕಲೆ ಉಪಸಮಿತಿ ವತಿಯಿಂದ ಆಯೋಜಿಸಲಾಗಿದ್ದ ಕಲಾ ಜಾತ್ರೆ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಅವರು, ಇಂದು ಸಾಂಪ್ರದಾಯಿಕ ಕಲೆಗಳ ವೃತ್ತಿ ಮಾಡಿಕೊಳ್ಳಲು ಅನೇಕ ಸವಾಲುಗಳನ್ನು ಎದುರಿಸಬೇಕಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕಲ್ಯಾಣ ಕರ್ನಾಟಕದಲ್ಲಿ ಪ್ರವಾಹ ಪರಿಸ್ಥಿತಿ, ಉಸ್ತುವಾರಿ ಸಚಿವರಿಂದ ಪರಿಶೀಲನೆ. ಅಕ್ಟೋಬರ್ 2ರಂದು ಖಾದಿ ಉತ್ಪನ್ನಗಳನ್ನು ಖರೀದಿಸುವಂತೆ ಪ್ರಧಾನಿ ಕರೆ. ಮನ್ ಕಿ ಬಾತ್ನಲ್ಲಿ ದಿವಂಗತ ಎಸ್ಎಲ್ ಭೈರಪ್ಪ ಸ್ಮರಣೆ. ಜಿಎಸ್ಟಿ ಕಡಿತದ ಮೂಲಕ ದೇಶಕ್ಕೆ ಪ್ರಧಾನಿ ಅಭೂತಪೂರ್ವ ಉಡುಗೊರೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ರಾಜ್ಯದೆಲ್ಲೆಡೆ ಮುಂದುವರೆದ ಸಾಮಾಜಿಕ ಆರ್ಥಿಕ ಸಮೀಕ್ಷೆ. ಗೈರಾದ ಶಿಕ್ಷಕರ ವಿರುದ್ದ ಜಿಲ್ಲಾಡಳಿತದಿಂದ ಶಿಸ್ತು ಕ್ರಮದ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಒಂದು ಟ್ರೇಡ್ನಲ್ಲಿ ಸಿಕ್ಸರ್ ಏ ಸಿಕ್ಕಾಕೊಂಡ ಪ್ರಸಿದ್ಧ. ಮೊದಲು ಸೇಫ್ಟಿ, ಇಲ್ಲಾಂದ್ರೆ ಕ್ಲೀನ್ ಬೋಲ್ಡ್. ಅನ್ಅಥೋರೈಸ್ಡ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ನಷ್ಟ, ಮೋಸ ಅಥವಾ ಕಾನೂನು ಕ್ರಮದ ಭಯ ಅಂದ್ರೆ ನಷ್ಟದ ಹ್ಯಾಟ್ರಿಕ್. ಅದಕ್ಕೆ RBI ವೆಬ್ಸೈಟ್ಗೆ ಹೋಗಿ ಆಥರೈಸ್ ಲಿಸ್ಟ್ ತಿಳ್ಕೊಳ್ಳಿ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಆಕಾಶವಾಣಿ, ಇದು ಆಕಾಶವಾಣಿ ಹಾಸನ FM. ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗದಲ್ಲಿ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಕುರಿತು ಮಾತುಕತೆ ಭಾಗವಹಿಸುತ್ತಾರೆ. ಅರಕಲಗೂಡು ವಿ ಮಧುಸೂದನ, ಗೋರ ರವಿಶಂಕರ್ ಹಾಗೂ ಮೋಹನಾಕ್ಷಿ ಹೆಚ್. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 lakhs to 46 lakhs ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಶೇಷಾದ್ರಿಪುರಂ ಎಜುಕೇಷನ್ ಟ್ರಸ್ಟ್ ಅಧೀನದಲ್ಲಿ ನಡೆಸಲ್ಪಡುತ್ತಿರುವ ಮೈಸೂರಿನ ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್ನಲ್ಲಿ MBA ಮಾಸ್ಟರ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. ಕೋರ್ಸ್ ಅಪ್ರೂವ್ಡ್ ಬೈ AICTE ಅಂಡ್ ಅಫಿಲಿಯೇಟೆಡ್ ಟು ಯೂನಿವರ್ಸಿಟಿ ಆಫ್ ಮೈಸೂರ್. ಹೈಲಿ ಕ್ವಾಲಿಫೈಡ್ ಅಂಡ್ ಡೆಡಿಕೇಟೆಡ್ ಟೀಮ್ ಆಫ್ ಫ್ಯಾಕಲ್ಟಿ, ಅಡ್ವಾನ್ಸ್ ಲೈಬ್ರರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್, ವ್ಯಾಲ್ಯೂ ಆಡೆಡ್ ಅಂಡ್ ಸರ್ಟಿಫಿಕೇಟ್ ಕೋರ್ಸಸ್, ಇಂಡಸ್ಟ್ರಿಯಲ್ ಅಕಾಡೆಮಿಕ್ ಇಂಟರ್ಫೇಸ್, ಇಂಡಸ್ಟ್ರಿಯಲ್ ವಿಸಿಟ್, ಕಾರ್ಪೊರೇಟ್ ಮೆಂಟರಿಂಗ್ ಅಂಡ್ ಬ್ಲೆಂಡೆಡ್ ಲರ್ನಿಂಗ್, ಪ್ಲೇಸ್ಮೆಂಟ್ ಅಂಡ್ ಇಂಟರ್ನ್ಶಿಪ್ ಅಸಿಸ್ಟೆನ್ಸ್. ಕೈಗೆಟುಕುವ ಫೀಸ್ ಮತ್ತು ಅರ್ಹತೆಯನ್ನಾಧರಿಸಿ ಮೆರಿಟ್ ಸ್ಕಾಲರ್ಶಿಪ್ಗಳೊಂದಿಗೆ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳಿಗೂ ಆದ್ಯತೆ. ಹಾಸ್ಟೆಲ್ ಹಾಗೂ PG ಸೌಲಭ್ಯವೂ ಇದೆ. ನಿಮ್ಮ MBA ಕನಸನ್ನು ಸಾಕಾರಗೊಳಿಸಲು ಶೇಷಾದ್ರಿಪುರಂ ಡಿಗ್ರಿ ಕಾಲೇಜ್, ಹೆಬ್ಬಾಳ್ ರಿಂಗ್ ರೋಡ್, ಮೈಸೂರು. ಕಾಲ್ ಮಾಡಿ 9880882. LIC ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. LIC ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಅರಳಿಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನು ಕೇಳೋಣ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಸಂಕ್ರಣ ಒಳಗಡೆ ಕುತ್ಕೊಂಡು ಇನ್ನೇನು ಎಣ್ಣೆ ಇಕ್ಕಳಿಗೆ ಇನ್ನೇನು ಇರುತ್ತೇಳು, ಅದನ್ನ ಸರಿ ಮಾಡು, ಇದ್ ಸರಿ ಮಾಡು, ಸೊಪ್ಪು ಸೋಸು. ಬಾ ಅಂದ್ರೆ ಹಬ್ಬ ಬರಕಾಯ್ತಲ್ಲ, ಅದಕ್ಕೆ ಏನು ಕ್ಲೀನಿಂಗ್ ಪ್ಲೀನಿಂಗ್ ಎಲ್ಲ ಮಾಡ್ತಾ ಕೂತಿದ್ದೆ ಹಂಗೆ. ಮತ್ತೆ ಹಬ್ಬಕ್ಕೆ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ಚಂದ ಕನ್ಸಕ್ಕಲ್ಲ ನೋಡು. ಮನೆ ಎಲ್ಲ ಧೂಳ್ ಕೊಡ್ವಿ, ಅಟ್ಟ ಗಿಟ್ಟ ಎಲ್ಲ ಇದ್ ಮಾಡಿ. ಆಯ್ತು, ನೀನು ಕ್ಲೀನ್ ಮಾಡ್ಕೊಳ್ಳುವಂತೆ ತೋಟದ ಕಡೆ ಹೋಗಿದ್ದ ಹೆಂಗೆ? ಹ್ಞೂ ಸಂಕ್ರಣ ಹೋಗಿದ್ದೆ. ಹೌದಾ? ಅಯ್ಯೋ, ನಮ್ ತೋಟ ಎಲ್ಲ ಒಸಿ ಮಣ್ಣೆಲ್ಲ ಹೊಸದಾಕಿಸ್ಬೇಕು ಅಂತೀನಿ. ತೆಂಗಿನ ಸಸಿಗಳೆಲ್ಲ ಹೆಂಗಾಗ್ಬಿಟ್ಟವೆ ಅಂದ್ರೆ ಅಣ್ಣನ ಹತ್ರ ಒಸಿ ಕೇಳ್ಬೇಕು ಏನ್ ಮಾಡೋದು ಅಂತ. ನಾನು ಅದೇ ಹೇಳಕ್ಕಿದ್ದೆ ನಿಂಗೆ, ತೋಟಕ್ ಹೋಗಿದ್ದ ಅಂತ ಅದಕ್ಕೆ ಕೇಳಿತ್ತು. ತೆಂಗು ಪಂಗಲ ಹೆಂಗೈತೆ ಒಸಿ? ಏನಾದ್ರು ಇಲ್ಲ ಫಸಲು ಈ ಸಲ ಕಾಯಿ ಕೆಡಿಸುದ್ನ ಇಟ್ಟಿಟೇ ಬಂದವೆ. ಈ ಪಾಟಿ ಬಿಡ್ತಿದ್ದ ಕಾಯಿ ಏನಕ್ಕೆ ಹಂಗಾಗ್ಬಿಡ್ತಪ್ಪ. ಸರಿ, ಮತ್ತೆ ಮಾಡ್ಕೊಳ್ಳುವಂತ ಬಂಗವ ಬಾಯಲ್ಲಿ ಅಣ್ಣ ಮನೆ ಕಡೆ ಕೋಟ್ ಬರೋದಂತೆ. ನಡಿ ನಡಿ ಮತ್ತೆ ಅಣ್ಣಯ್ಯ. ಶಂಕರಣ್ಣ, ಏನ್ ಮಾಡ್ತಾ ಇದ್ಯಾ ಅಣ್ಣಯ್ಯ? ಏನಿಲ್ಲ, ಸುಮ್ನೆ ಕೂತಿದ್ದೆ ಕಣಪ್ಪ. ಹೌದಾ? ಅಲ್ಲ ನೋಡು, ಇನ್ನೊಂದ್ ಎರಡ್ ಮೂರ್ ದಿನ ಕಳೆದ್ರೆ ಹಬ್ಬತ್ತು. ಇಲ್ಲಿ ನೋಡ್ರಿ, ಮೀನಕ್ಕ ಬಾಳ ತರ ತೂರಿಲಿ ಮನೆ ಕ್ಲೀನಿಂಗ್ ಪಲ್ಲಿನಿಂಗ್ ಅಂತವಳೆ, ಅಟ ಗಿಟ ಎಲ್ಲ ಕ್ಲೀನ್ ಮಾಡ್ತಾ ಇದೀನಿ ಅಂತವಳೆ, ತೋಟದ ಕಡೆಗೆ ಹೋಗಿ ಸ್ವಲ್ಪ ಬೇಸರ ಆಯ್ತು ಅಂತ ಬೇರೆ ಅಂತವಳೆ. ನೀನು ಕೊಟ್ಕೊಂಡಿದ್ಯಲ್ಲ. ಏ, ನಾನು ಬೆಳಗಿಂದಲೂ ಅದನ್ನೇ ಮಾಡ್ತಾ ಇದ್ದೆ. ಏನ್ ವರ್ಷಕ್ಕೊಂದ್ಸರಿ ಮಾಡ್ಲೇಬೇಕಲ್ಲ ಶಂಕರಣ್ಣ. ಈ ಟೈಮ್ ಬಂದಾಗ ಈ ಒಂದು ವಾರ ಎಲ್ಲ ಕೆಲಸ ಹಿಡಿದ್ಬಿಡ್ತದ. ಮೊದ್ಲೆಲ್ಲವ ಹೆಂಗಾಯ್ತಿತ್ತು ಅಂತ ಶಂಕರಣ್ಣ, ವಾರ ತಿಂಗಳಿಗಿಂತ ಮೊದ್ಲೆಲ್ಲ ಶುರು ಮಾಡ್ಕೋಬೇಕು. ಅಷ್ಟೊಂದು ಅಂತಂದ್ರೆ ಸುಣ್ಣಪ್ಪಣ್ಣ ಎಲ್ಲ ಹೊಡಿಬೇಕಿತ್ತು. ಯಾವ ಹಬ್ಬ ಕೊಡದಿದ್ರು ಉಗಾದಿ ಹಬ್ಬದಲ್ಲಿ ಒಂದು ಮತ್ತೆ ಒಂದು ಹೊಡಲೇಬೇಕಾಗಿತ್ತು. ಹೊಡೆದ್ಬಿಟ್ಟೆ ಮಾಡ್ಬೇಕು. ಈಗೆಲ್ಲವ ಸ್ವಲ್ಪ ಆಧುನಿಕವಾಗಿ ಬಂದ್ಬಿಟ್ಟವ, ಬೇಗನೆ ಆಗ್ತದೆ. ಒಂದ್ಸರಿ ಹೊಡೆದ್ಬಿಟ್ರೆ ಹತ್ತು ವರ್ಷ ಹದಿನೈದು ವರ್ಷ ಬಣ್ಣ ಹೋಗಲ್ಲ. ಏನಿಲ್ಲ, ಬಣ್ಣ ಹೋಗಲ್ಲ. ಆಮೇಲೆ ಈಗ ಇವತ್ತಿನ ರೇಟ್ ಅಲ್ಲಿ ಅಷ್ಟು ಮಾಡಕ್ ಹಾಕಲ್ವಲ್ಲ. ವರ್ಷಕ್ಕೆ ಎರಡ್ ಸರಿ ಎಲ್ಲಿ ಹೊಡಿತೀಯ, ಹೊಡಿಯಕ್ ಹಾಕಲ್ಲ. ವರ್ಷಕ್ಕೆ ಎರಡ್ ಸರ ಹೋಗಲಿ, ತಿಂಗಳಿಗೆ ಒಂದೊಂದು ಹಬ್ಬ ತವಲ್ಲ, ಎಲ್ಲಿ ಹೊಡಿತಾ ಕೂತ್ಕತ್ತಿ, ಎಲ್ಲಿ ಕ್ಲೀನ್ ಮಾಡ್ತಾ ಕೂತ್ಕತ್ತಿಯ? ಮೊದ್ಲಲ್ವ ಸುಣ್ಣ ಅಲ್ವಾ ಶಂಕರಣ್ಣ, ಸುಣ್ಣ ಕಲ್ಸ್ಕೊಂಡು ಸುಣ್ಣ ಹೊಡೆಯೋ ಹೊತ್ತಿಗೆ ಕೈಯೆಲ್ಲ ತೂತ. ಇಡೀ ಮನೆಗೆಲ್ಲ ನಾನು ಒಬ್ಬ ನೋಡಿಬೇಕಾಗಿತ್ತ. ಹಿಂಗೆಲ್ಲ ಆಗ್ಬಿಡೋದು ಶಂಕರಣ್ಣ. ಇವ್ಳು ಧೂಳು ಹೊಡೆದಳ, ಕೆಂಪ ಕೂತಳ ಆಲಯ. ಅಣ್ಣಯ್ಯ, ಈಗಿನ ಪೇಂಟ್ ಒಸಿ ಬಟ್ಟೆಲ್ ಸೀಟ್ ಕಂಡ್ರೆ ನೀಟ್ ಆಗ್ಬಿಡ್ತದೆ, ಒಳ್ಳೇದಿರ್ತದೆ. ಹತ್ತರಿಂದ ಹದಿನೈದು ವರ್ಷ ಬರ್ತವೆ ಅಂತ ಕೇಳಿತ್ತಣ್ಣಯ್ಯ. ಈಗ ಹೆಂಗಾಗ್ಬಿಟ್ಟದೆ ಅಂತಂದ್ರೆ ಅಣ್ಣಯ್ಯ, ಈ ಅದೇನೋ ಈ ಜಾರದು ಜಾರದು ಅನ್ನೋ ತರ ಬಂದ್ಬಿಟ್ಟು ಪೇಂಟ್ ಹಿಂಗ ಬರೀ ಬಟ್ಟೆನಲ್ಲಿ ಹಿಂಗೆ ಸೀಟ್ ಬಿಟ್ರೆ ಸಾಕು, ಹೊಂಟೈತದೆ ಹೊಂಟೈತದೆ. ಆಮೇಲೆ ಇತ್ತೀಚೆಗೆಲ್ಲವ ಸ್ವಲ್ಪ ಸಿಕ್ಕಾಪಟ್ಟೆ ರಿಸರ್ಚ್ ಎಲ್ಲ ಮಾಡ್ಬಿಟ್ಟು ಅವೆಂತ ಹೊಸ ಹೊಸ ಟೆಕ್ನಾಲಜಿ ಬಂದ್ಬಿಟ್ಟೈತೆ. ಟೆಕ್ನಾಲಜಿ ಬಂದು ಈ ನೋಡಪ್ಪ, ಈ ಫಂಗಸ್ ಬ್ಯಾಕ್ಟೀರಿಯಾ ಎಂತವೆಲ್ಲವ ಅಂಟ್ಕೊಂಡು ಗೋಡೆ ಎಲ್ಲವ ಕರಗಾಯ್ತಿತ್ತು ನೋಡು ಅಲ್ಲಲ್ಲಿ. ಅದು ಬರ್ದಂಗೆ ಅಷ್ಟೊಂದು ಮುಂದುವರ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಹೌದೌದೌದು. ಹಂಗಾಗಿ ಈಗ ಯಾರನ್ನೇ ನೋಡು ಈ ಹೊಸ ಮಾಡಿಸೋರನ್ನ ಪೇಂಟ್ ಮನೆಗೆ ನಂಗೆ ಕಾಣ್ತಾ ಇರ್ತದೆ. ಅವ್ರು ಕೇಳಿದ್ರೆ ನಾಲ್ಕು ವರ್ಷ ಆಯ್ತು ಐದು ವರ್ಷ ಆಯ್ತು ಅಂತಾರೆ. ನೋಡ್ರಿ, ಒಳ್ಳೆ ಒಂದು ವಾರವೋ ಹದಿನೈದು ತಿಂಗಳಾಗೈತೆ ಪೇಂಟ್ ಮಾಡಿಸೋಣ ಕಾಣ್ತಿರ್ತದೆ. ಅಷ್ಟೊಂದು ನಳ್ಳಿಸ್ತಾ ಇರ್ತದೆ. ಖಂಡಿತ. ಈಗ ಅಡ್ಗೆ ಮನೆಗೆ ನಾಳೆ ಒತ್ತಾರೆ ಬಂದ್ ನೋಡು ಏನ್ ಫಳ ಫಳ ಅಂತಿರ್ತದೆ. ಅದ್ರಲ್ವೆ ಈಗ ಏನಾಗ್ಬಿಡ್ತು ಅಂತ ನನಯ್ಯ, ಮೊದ್ಲಾಗಿರೋ ಬರೀ ಗೋಡೆ ಕಟ್ಕೊತಾ ಇದ್ದು, ಈಗ ಅದ್ರ ಮೇಲೆ ಎಂತ ಕಲ್ಲೆಲ್ಲ ಹಾಕೋದೆಲ್ಲ ಬಂದ್ಬಿಡ್ತಲ್ಲ. ಆ ಟೈಲ್ಸ್ ಪಲ್ಸು ಅವೆಲ್ಲ ಹಾಕತ್ತಾರಲ್ಲ, ನೆಲಕ್ಕೂ ಕಲ್ಲು ಹಾಕ್ತಾರೆ, ಗೋಡೆಗೂ ಕಲ್ಲು ಹಾಕ್ತಾರೆ. ಹಂಗಾಗಿ ಕೇಳ್ದಂಗೆ ಫಳ ಫಳ ಫಳ ಫಳ ಅಂತ ಹೊಳಿತಾರೆ. ಈ ಆಸಿಡ್ ಅಂತ ಬರ್ತದಲ್ಲ, ಹತ್ತ ಗಂಟೆ ಮಾಡ್ಬಿಟ್ರಂತೂ ಆಗ್ಬಿಡ್ತದೆ. ನನಗೆ ಒಂದೇನು ಅಂತ ಅಂದ್ರೆ ಶಂಕರಣ್ಣ, ಈಗ ನಾನ್ ನೋಡ ಹೇಳಿದೆ ನಿನ್ಗೆ, ಮನೆಯಲ್ಲೂ ಕ್ಲೀನ್ ಮಾಡಿದೆ, ಧೂಳು ಪಾಳೆಲ್ಲ ಹೊಡೆದೆ ಅಂತ ಹೇಳ್ಬಿಟ್ಟು, ನನ್ ಕೆಲ್ಸ ಸಾರ್ಥಕ ಅಂತ ಅನಿಸ್ತದೆ. ನಮ್ಮ ಮನೆಯವ್ರು ಮಾಡ್ತಾರಲ್ಲ ಅದನ್ನ ಸಾರ್ಥಕ ಅನ್ಸಕ್ಕಲ್ಲ. ಯಾಕೆ ಅಂತ ಅಂತಂದ್ರೆ, ಈಗ ಬೇಕೋ ಬೇಡೋ ಮನೆ ತುಂಬವ ಪಾತ್ರೆ ತಂದು ಇಟ್ಕೊಬಿಟ್ಟವ್ರೆ. ಅವ್ ವರ್ಷದಲ್ಲಿ ಒಂದ್ಸರಿವೆ ಒಂದ್ ಕಾಲ ಒಂದ್ ಗ್ಲಾಸ್ ತೆಗಿಯೋದು, ಮತ್ತವೆಲ್ಲ ತೊಳೆಯೋದು, ಮತ್ತೆ ಕೊಡು ಅದ್ ಮಾಡ್ಕೊಡು ಇದ್ ಮಾಡ್ಕೊಡು ಅಂತ ನನ್ನ ಗೋಳಕ್ಕೆ ಮತ್ತ ನೀಟಾಗಿ ಒಣಗಿಸ್ಬಿಟ್ಟು ಈಗ ಬ್ಯಾಡ್ದೇ ಇರೋವೆಲ್ಲ ಈಗ ಈಗ ದೊಡ್ಡ ದೊಡ್ಡವ ಒಂದ್ ನಾಲ್ಕು ಐದು ಇಟ್ಕೊಳ್ಳೋಣ ಮಾಡದೇ ಇರ ಅಂತ ತೆಗೆದಿಟ್ಕೊಂಡ್ಬಿಟ್ಟವ್ರೆ ಈಗೆಲ್ಲ ಸೆಲ್ಪ್ ಗಿಲ್ಪ್ ಅಂತ ಪುಟ್ಟು ಕೊಟ್ಟು ವರ್ಷದಲ್ಲಿ ಎರಡ್ ಸರಿ ಒಣಗಿಸ್ಬಿಟ್ಟು ಅಲ್ಲಿಡೋದು ಹಿಂಗಾಗೈತಪ್ಪ ಅಂದ್ರೆ ಈಗ ಹೆಂಗಾಗ್ಬಿಡ್ತು ಅಂತಂದ್ರೆ ಅವ್ರ ಮನೇಲೈತಲ್ಲ ನಮಗೆ ಯಾಕೆ ತನಕ ಬರ್ದು ಮತ್ತೆ ನಾವ್ ಯಾಕೆ ಅವ್ರ ಹೋಗಿ ಕೇಳ್ಬೇಕು ಕೇಳ್ಬೇಕು ದಿಟ ಅಲ್ವಾ ಬೇಕು ಮೀನಕ್ಕ ಬಳಸಕಲ್ವಲ್ಲ ಅದು ಸಮಸ್ಯೆ ಈಗ ಅಣ್ಣ ಹೇಳ್ದಂಗೆ ಅದನ್ನ ಬಳಸ್ತಾ ಇದ್ರೆ ಅದಕ್ಕೊಂದು ಏನೋ ಒಂಥರ ನಮ್ಗೂ ಖುಷಿ ಆಯ್ತದೆ ಮಾಡಕ್ಕೆ ಅದು ಯಾವಾಗ್ಲೂ ಒಂದ್ಸಲ ಹೇಳ್ದಂಗೆ ಅಣ್ಣ ಹೇಳ್ದಂಗೆ ಹುಸಿ ಸಿಕ್ಬರಕ್ಕಲ್ಲ ನಾವು ಕೆಲಸ ಮಾಡ್ಕೊಂಡಿರ್ತೀವ ಏನ್ ಬೇಕಂದ್ರೆ ಬಳಸ್ಕೊಂಡಿರ್ತೀವಿ ಅದ್ ಬಿಟ್ಬಿಟ್ಟು ಈಗ ಮಾಡು ಮಾಡು ಮಾಡು ಅಂತಂದ್ರೆ ಅದೇ ತೊಳೆಯೋದು ಮಡಗೋದು ಧೂಳು ಹೊಡೆಯೋದು ಹಂಗೆ ಆಗ್ಬಿಟ್ಟೈತೆ ನಾನೀಗ ಅದ್ನೇ ಹೇಳಕ್ ಬಂದೆ ಗಣಯ್ಯ ಇವಳು ಹೋಸಿ ಬೇಸರದಲ್ಲಿದ್ಲು ಅಂತ ಅನ್ನಲ್ಲ ಯಾರು ಮೀನಕ್ಕ ಮೀನಕ್ಕಾಯ್ತು ಇಲ್ಲ ತೋಟದಲ್ಲಿ ತೋಟದಲ್ಲಿ ಈ ಸಲ ತೆಂಗೇನು ಹೊಸಿ ಸ್ವರ್ಗ ಹೋಗ್ಬಿಟ್ಟೈತೆ ಅಂತಿದ್ಲು ಅದಕ್ಕೆ ನನಗೆ ಹೊಸಿ ಡೌಟ್ ಆಯ್ತು ಇವಳು ತೆಂಗಿನ ತೋಟ ನೀಟಾಗಿ ಇಟ್ಕೊಂಡವಳ ಇಲ್ವಾ ಅಂತ ಹೇಳಿ ನಾ ಹೇಳ್ತೀನಿ ಅಣ್ಣ ಅಣ್ಣ ಏನ್ ಗೊತ್ತಾ ಪ್ರತಿ ಸಲ ಕಾಯಿ ಕೆಡಿಸ್ದಾಗ ಒಳ್ಳೆ ಸೈಜ್ ಆಗಿರೋ ಕಾಯಿ ಈ ಸಲ ಎಲ್ಲ ಇಟ್ಟಿಟೆ ಈಗ ಸಣ್ಣ ಕಾಯಿ ಬೇಕು ಅಂತ ತಗೊಳಕ್ ಹೋಯ್ತಾರಲ್ಲ ಹಂಗ್ ಬಿಟ್ಬಿಟ್ಟವೆ ದೊಡ್ಡಕಾಯಿ ಇಲ್ಲ ಗಿಡದಲ್ಲಿ ಹಂಗಾಗ್ಬಿಟ್ಟೈತಲ್ಲ ಏನು ಸಮಸ್ಯೆ ಅಂತಂದ್ರೆ ಅಣ್ಣಯ್ಯ ಸರಿಯಾಗಿ ಗೋಡು ಪಡು ಹಾಕ್ಸಿಲ್ಲ ಅಂತ ಅನಿಸ್ತದೆ ಅಥವಾ ನೀಟಾಗಿ ಆ ತೋಟ ಇಟ್ಕೊಂಡಿಲ್ಲ ಅನಿಸ್ತದೆ ಹಂಗಾಗಿ ಏನೋ ಸಮಸ್ಯೆ ಆಗೈತೆ ಅಂತ ನಂಗೆ ಅನಿಸ್ತೈತೆ ಅದು ಏನ್ ಮೀನಕ್ಕೊಂದು ಒಂದ್ ತೋಟ ಅಲ್ಲ ಗೊತ್ತಲ್ಲ ನಿಂಗೆ ಅಲ್ಲ ಅದು ಇಡೀ ರಾಜ್ಯಕ್ಕೆ ರಾಜ್ಯವೇ ಬೆಳೀತಾ ಇದ್ದರು ಆ ಮಟ್ಟಕ್ಕೆ ಆಗ್ಬಿಟ್ಟೈತಿ ಈಗ ಅವಳು ತೋಟವಾದ ನೆಟ್ಟಿಗೆ ಇಟ್ಕೊಂಡವಳ ಇಲ್ವಾ ಕರೆಕ್ಟ್ ಆಗಿ ಕೇಳೋಳು ಗುಸಿ ಬುದ್ಧಿ ಹೇಳೋಣ ಏನೇನು ಏ ನಾವೆಲ್ಲ ಹೇಳಕ್ ಆಗಲ್ಲ ಶಂಕರಣ್ಣ ಅಲ್ಲ ಅದೊಂದು ಹೇಳು ಹೋಲಿ ಪಾಪ ವಸಿ ಏನ್ ಮಾಡೋದು ಅಂತ ಕೇಳುವ ತಗೋ ಹೆಂಗು ಬಂದಿದೀವಲ್ಲ ಈಗ ಏನಿಲ್ಲ ಶಂಕರಣ್ಣ ಈಗ ಎಲ್ಲ ಕಡೆಲ್ಲೂ ಅದೇ ಸಮಸ್ಯೆ ಆಗ್ಬಿಟ್ಟೈತೆ ಅದರಲ್ಲೂ ನೋಡಪ್ಪ ಈಗ ಹಾಸನ ಜಿಲ್ಲೆಯಲ್ಲಿ ಪ್ರಮುಖವಾದಂತ ಒಂದು ಬೆಳೆ ಅಂತ ಅಂತ ಅಂತ ತೆಂಗೆ ತೆಂಗ ಎಲ್ಲ ಕಡೆನೂ ಎಲ್ಲ ತಾಲೂಕಲ್ಲೂ ಹೆಚ್ಚು ಕಮ್ಮಿ ಬೆಳೀತಾರೆ ಆಮೇಲೆ ಹಿಂದೆಲ್ಲ ಹೆಂಗೆ ಅಂತ ಅಂತ ಅಂದ್ರೆ ತೆಂಗಿನ ಗಿಡ ಹಾಕಬಿಟ್ರೆ ಒಂದ್ 25-50 ನಾವು ಸಾಯವರೆಗೂ ನಮ್ಗೆ ಅನ್ನ ಆಗಿತ್ತು ಈ ತೆಂಗಿನಕಾಯಿಲ್ದಲ್ಲಿ ಭಾರಿ ಸಮಸ್ಯೆ ಆಗೈತೆ ಈಗ ಎಲ್ಲ ಕಡಲುವೆ ಇಲ್ಲಿ ನೋಡಿದ್ರೆ ಕಾಯಿಲೆ ಕಾಯಿ ಬಿಡ್ತಾ ಇಲ್ಲ ಅಂತ ಅನ್ನೋದು ಹಿಂಗೆ ಆಗ್ಬಿಟ್ಟೈತೆ ಶಂಕರಣ್ಣ ನಾನು ಇದೆಲ್ಲ ಭಾರಿ ಸಮಸ್ಯೆ ಆಯ್ತಲ್ಲ ನಮ್ ತೋಟದಲ್ಲೂ ಹಂಗೆ ಆಯ್ತಲ್ಲ ಅಂತ ಅನ್ಕೊಂಡು ಯಾವತ್ ನಿಂಗೆ ಹೇಳಿದ್ನಲ್ಲ ಗೌರಿ ಹಬ್ಬಕ್ಕೆ ಬಾಗನ ಕೊಡಕ್ಕೆ ನಾವು ಬೆಳಗಾರಾಗಿತ್ಕೊಂಡು ನಾವು ಹೋಗಿ ಸಂತೆಲ್ ತರೋದು ಅಂತಂದ್ರೆ ಜೀವನದಲ್ಲೇ ಒಂದ್ ಕಾಯಿ ಕೊಂಡಲ್ಲ ಕೊಬ್ಬರಿ ಎಣ್ಣೆ ತಂದಲ್ಲ ನಾನು ಆಯ್ತಾ ಈಗ ಕುಣ್ಕಬರಂಗ ಆಗ್ಬಿಡ್ತಲ್ಲ ಆಗ್ಬಿಡ್ತಲ್ಲ ನಾನು ಮನೆ ದಿವಸ ತೋಟಗಾರಿಕೆ ಇಲಾಖೆಗೆ ಹೋಗಿದ್ನ ಅಯ್ಯೋ ಅವ್ರೇನ್ ಮಾಡೋರೆ ಅಂತ ಅಂತ ಅಂದ್ರೆ ಜಾಸ್ತಿ ರೋಗ ಆಗ್ಬಿಡ್ತು ಕಾಯಿಲೆ ಬಿಡ್ತಾ ಇಲ್ವಲ್ಲ ಅಂತ ಅಂತ ಅನ್ಕೊಂಡು ಇದ್ರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು ನಮ್ ರೈತರಲ್ಲಿ ಅಂತ ಅಂತ ಅನ್ಕೊಂಡು ಎಲ್ಲ ತಾಲೂಕು ಅವನೊಂದ ಇದ್ ಬಿಟ್ಟವ್ರಂತೆ ವಾಹನ ಪ್ರಚಾರ ಮಾಡ್ಕೊಂಡು ಹೋಗೋದು ಪ್ರಚಾರ ಮಾಡ್ಕೊಂಡು ಹೋಗೋದು ನಾವ್ ಏನ್ ತಪ್ಪು ಮಾಡ್ತಾ ಇದೀವಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಏನ್ ಕ್ರಮ ಅನುಸರಿಸಬೇಕು ಅನುಸರಿಸಬೇಕು ಕಾಯಿಲೆ ಪಾಯಿಲೆ ಬಂದಿದ್ರೆ ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತೋಟಗಾರಿಕೆ ಇಲಾಖೆರು ಆತರ ಮಾಡ್ಬಿಟ್ಟು ಎಲ್ಲಾ ತಾಲೂಕಲ್ಲೂ ಒಂದೊಂದ ಪ್ರಚಾರ ಮಾಡ್ತಾರೆ ಅವರು ಎಂತೆಂತ ರೋಗ ಏನು ಅದಕ್ಕೆಲ್ಲ ಏನ್ ಮಾಡ್ಬೇಕು ಅಂತ ಪರಿಹಾರ ಹೇಳ್ಕೊಂತ ಇರ್ತವ್ರೆ ಪರಿಹಾರ ಹೇಳ್ತಾರೆ ಜೊತೆಗೆ ಇದನ್ನು ಪ್ರಿಂಟ್ ಮಾಡ್ಸವ್ರೆ ಪೇಪರ್ ಪೇಪರ್ ಐತೆ ನನ್ಗೂ ಒಂದ್ ಕೊಟ್ಟೋದ್ರು ಮನೆ ದಿವಸ ಬಂದಿದ್ರ ನಾನು ಒಂದ ಇಸ್ಕೊಂಡೆ ಶಂಕರಣ್ಣ ಅಂದ್ರೆ ಈಗ ನಾನ್ ಯಾಕೆ ಅದನ್ನ ಕೇಳ್ದೆ ಪೇಪರ್ ಐತಂತವ ಅಂತಂದ್ರೆ ಅವಳಿಗೋಸಿ ಫಾಸ್ಟ್ ಓದಕ್ ಬರಕಲ್ಲ ಅದಕ್ಕೆ ಹೋಸಿ ಹೇಳಿ ನೀನು ಅಂತವ ಇಲ್ಲ ನಾನೆಲ್ಲ ತಿಳ್ಕೊಂಡಲ್ಲ ಕೇಳ್ಬಿಟ್ರು ಬಂದಿದ್ರಲ್ಲ ಎಲ್ಲಾದ್ನು ಪಾಯಿಂಟ್ ಟು ಪಾಯಿಂಟ್ ಪಾಯಿಂಟ್ ಟು ಪಾಯಿಂಟ್ ಕೇಳಿ ಅಲ್ಲ ನೀನು ಚೆನ್ನಾಗೆಲ್ಲ ಶೇಖರಣೆ ಮಾಡ್ಕೊಂಡಿರ್ತೀಯ ಹೇಳಕ್ ಬಿಡು ನೀನೇ ಮಾತಾಡ್ತೀಯಪ್ಪ ಅದು ಭಾರಿ ಪ್ರಾಬ್ಲಮ್ ಏನು ಅಂತ ಅಂದ್ರೆ ನಾವು ತೆಂಗಿನ ತೋಟ ಮಾಡ್ತಾ ಇರೋದೆ ತಪ್ಪು ಅಂತ ಹೇಳ್ಬಿಟ್ಟು ಅವ್ರು ಹೇಳೋದು ಶಂಕರಣ್ಣ ತೋಟ ಮಾಡ್ತಾ ಇರೋದೇ ತಪ್ಪು ಅಂತ ತೋಟ ಮಾಡ್ತಾ ಇರೋದು ಅಂದ್ರೆ ಗಿಡ ಎಲ್ಲ ಹಾಕಿದ್ವಿ ಮಾಡಿದ್ವಿ ಈಗ ಅದಕ್ಕೊಂದು ನೀರು ನಿಡಿ ಅಂತ ಹೇಳಿ ಇರ್ತದಲ್ಲಪ್ಪ ಮೇಂಟೈನ್ ಮಾಡ್ಬೇಕು ಅಂತವ ಅದು ಮಾಡೋದು ಭಾರಿಯ ಕಷ್ಟ ಅಂತ ಅಂದ್ರೆ ಸರಿಯಾದ ರೀತಿಯಲ್ಲಿ ಮಾಡ್ತಾ ಇಲ್ಲ ಈ ಮುಖ್ಯವಾಗಿ ಏನಾಗ್ಬಿಟೈತೆ ಅಂತ ಅಂದ್ರೆ ಶಂಕರಣ್ಣ ಈ ತೆಂಗಿನ ಗಿಡ ಹಾಕಿದ ತಕ್ಷಣವ ಆಗ್ಲೇ ಹೇಳಿದ್ನಲ್ಲ ವರ್ಷ ಪೂರ್ತಿ ನಮ್ಮನ್ನ ಸಾಕ್ತವೆ ಜೀವನ ಇರೋವರೆಗೂ ಸಾಕ್ತವಲ್ಲ ಅಂತ ಅನ್ಕೊಂಡು ಏನ್ ಮಾಡೋದು ಈಗ ಇತ್ತೀಚೆಗೆ ಮಳೆ ಬೇರೆ ಸಿಕ್ಕಾಪಟ್ಟೆ ಹೋಯ್ತದೆ ಯಾವಾಗ್ಲೂ ಬರ್ತದೆ ಈ ಮಳೆ ಬಂದಂಗೆ ಬಂದಂಗೆಲ್ಲ ಕಳೆ ಬತ್ಲೇ ಇರ್ತದೆ ಅಯ್ಯೋ ಕಣ್ಣಿಂದ ನೋಡಕ್ಕಾಗಲ್ಲ, ಇಷ್ಟೊಂದು ಇದಾಯ್ತಲ್ಲ, ಕಾಲಿಡಕ್ಕಾಗಲ್ಲ ಅಂತ. ಮಿಷಿನ್ ಹಾಕ್ಸೋದು, ಮಿಷಿನ್ ಅಲ್ಲ ಟ್ರಾಕ್ಟರ್ ತರಿಸೋದು, ತರೋದು ಟ್ರಾಕ್ಟರ್ ತರಿಸೋದು, ಉಳಿಸೋದು, ಈ ತರದ್ದು ಸಮಸ್ಯೆ ಆಗ್ಬಿಡ್ತು. ಅಲ್ಲಿ ಏನ್ ತೆಂಗಿನ ಗಿಡಕ್ಕೆ ಒಳ್ಳೇದಾಗ್ಲಿ ಅಂತ ಎಲ್ಲ ಮಾಡೋದಲ್ಲ, ಈ ಕಳೆ ಕಳೆ ತೆಗಿಬೇಕು ಅಂತ ಹೇಳಿ ಉಳಿಸೋದು, ಉಳಿಸೋದು, ಈ ತರ ಮಾಡಕ್ಕೆ ಶುರು ಮಾಡ್ಬಿಟ್ರು. ಇದರಿಂದ ಏನಾಯ್ತು, ಬೇರ್ ಹರಿಯಕ್ ಶುರು ಆಯ್ತು. ಪದೇ ಪದೇ ಟ್ರಾಕ್ಟರ್ ತಂದು ವರ್ಷದಲ್ಲಿ ಮೂರ್ ಸರಿ ನಾಲ್ಕು ಸರಿ ಐದು ಸರಿ ಮಣ್ಣೆಲ್ಲ ಗಚ್ಚಾಯ್ತು, ಎಲ್ಲ ಗಟ್ಟಿ ಆಯ್ತು. ಅದಕ್ಕೋಸ್ಕರ ಉಳುಮೆ ಜಾಸ್ತಿ ಮಾಡಕ್ ಹೋಗ್ಬಾರ್ದು. ಮೊದಲನೇ ಪಾಯಿಂಟ್ ತೆಂಗಿನ ತೋಟದಲ್ಲಿ ಉಳುಮೆ ಜಾಸ್ತಿ ಮಾಡಕ್ ಹೋಗ್ಬಾರ್ದು. ಮಾಡಿದ್ರು ಹೆಂಗ್ ಮಾಡ್ಬೇಕು ಅಂತ ಅಂತಂದ್ರೆ, ಈ ತೆಂಗಿನ ಗಿಡ ಏನಿರ್ತದ ಶಂಕರಣ್ಣ, ಅದ್ರ ಸುತ್ತಲೂ ಒಂದ್ 7 ಅಡಿ ಬಿಟ್ಬಿಡ್ಬೇಕಂತ. 7 ಅಡಿಯ 7 ಅಡಿಗೆ ನಾವು ಕಾಲ್ನೇ ಹಾಕಕ್ ಹೋಗ್ಬಾರ್ದು. ನಾವು ಬಡ್ಡೆಗೆ ಸೇರಿಸಿ ಹೊಡಿಸ್ತಾ ಇದ್ವಲ್ಲ, ಅದು ತಪ್ಪು ಅಂತವ. 7 ಅಡಿ ಸುತ್ತಲು ಬಿಟ್ಬಿಟ್ಟು ಮಧ್ಯದಲ್ಲಿ ನಿನಗೆ ಮಧ್ಯದಲ್ಲಿ ಓಡಾಡಕ್ಬೇಕಲ್ವಪ್ಪ, ಅಲ್ಲಿ ನೀಟ್ ಆಗ್ಬೇಕಲ್ಲ. ಬೇಕು ಅಂತ ಅಂದ್ರೆ, ಬೇಕು ಅಂತ ಅಂದ್ರೆ ಅದ್ ಮಾಡ್ಕಂತ ನೋಡೋ ಅದೇ ಮಾಡ್ಲೇಬೇಕು ಅಂತೇನಿಲ್ಲ. ಬೇಕು ಅಂತ ಅಂದ್ರೆ ಒಂದ್ 6-7 ಅಡಿ ಬಿಟ್ಬಿಟ್ಟು ಆಮೇಲೆ ನೀನ್ ಉಳಿಸ್ಕ ಅಂತ ಹೇಳ್ತೀನಿ. ಅದ್ ಎಷ್ಟರಿ ವರ್ಷದಲ್ಲಿ ಒಂದ್ ಸರಿನ 2 ಸರಿನ ಅಟೇ ಅಷ್ಟೇ. ಅಲ್ಲಿ ನೀನ್ ಆಗ್ಲೇ ಇಲ್ದಂಗೆ ಕಳೆ ಜಾಸ್ತಿ ಬರ್ತಿರ್ತವಲ್ಲ. ಅದಕ್ಕೆ ಬೇರೆ ಬೇರೆ ಇರ್ತದೆ ಶಂಕರಣ್ಣ. ಈಗ ಮೊದ್ಲೆಲ್ಲವ ಎತ್ತು ಕಟ್ಕೊಂಡು ಏನು ತೊಂದರೆ ಆಯ್ತಿರ್ಲಿಲ್ಲ. ಆಮೇಲೆ ನೋಡಿ ಎತ್ತುಗಳು ಹೆಂಗೆ ಅಂತ ಅಂದ್ರೆ, ನೋಡಿ ನಮ್ಗಿಂತ ಲೋಕೆಷ್ಟು ಬುದ್ಧಿ ಅಂತ ಅಂದ್ರೆ, ಮರಲ್ ಐತೆ ಅಂತ ಹತ್ರ ಹೋಯ್ತಾ ಇರ್ಲಿಲ್ಲ. ಈಗ ನಾವ್ ಹಂಗಲ್ಲ, ನಾವ್ ಅತಿ ಬುದ್ಧ ಅಂತ ಕಲ್ತ್ಕೊಂಡ್ಬಿಟ್ಟು ಬಡ್ಡೆಗೆ ಹೊಡಿತೀವಿ. ಬಡ್ಡಿಗೆ ಹೊಡೆಯೋದಲ್ಲ, ಹೋಗಿದ್ದ ಹಿಟ್ಟು ಬರೋದ್ರೊಳಗೆ ಏಟಾಗಿ ಏಟಾಗಿ ಅದು ಈ ಕಾಯಿಲೆ ಬರುತ್ತೆ ಅವರು ಹೇಳ್ತಾ ಇರೋದು ಶಂಕರಣ. ಅದಕ್ಕೋಸ್ಕರ ನಾನು ಅವತ್ತೇ ನಿರ್ಧಾರ ಮಾಡ್ಬಿಟ್ಟೆ, ಇನ್ ಯಾವ ಕಾರಣಕ್ಕೂ ಟ್ರಾಕ್ಟರ್ ತರಿಸಲೇಬಾರ್ದು, ಉಳಿಸಲೇಬಾರ್ದು ಅಂತ ಹೇಳ್ಬಿಟ್ಟು ನಾನು ನಿರ್ಧಾರ ಮಾಡ್ಬಿಟ್ಟೆ. ಈ ಬೇರೆ ಬೇರೆ ಹರಿತಾವಲ್ಲ ಶಂಕರಣ್ಣ, ಹೌದು ಈ ಬೇರೆ ಹರಿಯೋದು ಭಾರಿ ತೊಂದರೆ ಅಂತ ಅಂದ್ರೆ ಅದು ಒಂಥರ ಅಂತ ಅಂದ್ರೆ ಅದಕ್ಕೆ ಬೇಕಾಗಿರೋ ಅನ್ನ ನೀರು ಎಲ್ಲ ಹೋಗೋದು, ಅದನ್ನೇ ಹರಿದಾಗ ಇನ್ನೆಲ್ಲ ಹೋಗ್ತದೆ, ಹೋಗೋದಿಲ್ಲ ಅಂತ ಅನ್ಕೊಂಡು ಇದು ಒಂದು ಉಳುಮೆ ಮಾಡ್ಬೇಡಿ ಅಂತ ಹೇಳಿದ್ರು ಶಂಕರಣ್ಣ. ಏನವ ನೀನು ಮಾಡಂಗಿಲ್ಲ ವಿನಕ, ತರಕಾರಿ ಅವು ಇವು ಹಾಕೊಳ್ಳೋದು ಅಂದ್ರೆ ನೋಡ್ಕೊಂಡು ಮಾಡ್ಕೋಬೇಕು ಮಾಡ್ಕೋಬೇಕು. ಆಮೇಲೆ ಇನ್ನೊಂದ್ ತೊಂದ್ರೆ ಏನ್ ಮಾಡ್ತಿದ್ವಿ ಅಂತ ಅಂದ್ರೆ, ತೆಂಗಿನ ತೋಟ ಮಾಡಿದೀವಿ ಅಂತ ಶಂಕರಣ್ಣ, ನಮ್ಗೆ ಈಗೆಲ್ಲ ಜೋಬ್ ತುಂಬಾ ದುಡ್ಡು ಇರ್ತದಲ್ಲ, ದುಡ್ಡು ಇರೋದ್ರಿಂದ ಏನ್ ಮಾಡೋದು, ಬೇಸಿಗೆ ಆಯ್ತಾ, ಕೆಮ್ಮು ನೋಡ್ಸು, ಲೋಡ್ಗಟ್ಲೆ ಇದು ಒಂದು ತೊಂದ್ರೆ. ನೋಡು ಮೊದಲನೇದು ನೀನು ಉಳುಮೆ ಮಾಡಬಾರ್ದು, ಎರಡನೇದು ಹಿಂಗೆ ಮಣ್ಣು ಹೊಡ್ಸ್ಕೋಬಾರ್ದು. ಇವಳದೊಂದು ಸಮಸ್ಯೆ ಏನ್ ಗೊತ್ತಾ ಅಣ್ಣ, ಪಕ್ಕದಲ್ಲೇ ಕೆರೆ ಆಯ್ತಾ, ಬುತ್ತು ಬಿಡ್ತದೆ ಬ್ಯಾಸ್ಕೆಲ್ಲಿ ತಗ ಇವ್ಳು ಹೇಳಿರೋಕೆ ಯಾರು ಶುರು ಮಾಡಿದ ತಕ್ಷಣ ನನ್ನ ಹೊಲಕ್ಕೆ ಹೊಡೆದ್ಬಿಟ್ಟು ಜಗಳ ಅದನ್ನೇ ಹೇಳ್ತಾ ಇದ್ದು. ಕೆರೆ ಪಕ್ಕದಲ್ಲಿ ಇದ್ದಿದ್ರಿಂದ ಇವಳಿಗೆ ಅದೊಂದು ಬೆನಿಫಿಟ್ ಅನ್ಕೊಬಿಟ್ಟಳೆ. ಅದ್ ನೋಡು ಆ ಗೋಡಿನ ಮಣ್ಣು ಇರ್ತದಲ್ಲ, ಮುಟ್ಟು ನೋಡೋದ್ ಏನದ ಹೆಂಗಿರ್ತ ಒಂಥರ ಅಂಟ್ ಅಂಟ್. ಹೌದು ಹೌದು, ಈ ಮಣ್ಣಿನ ಮೇಲ್ಗಡೆ ಬಂದು ಕೂತ್ಕೊಬಿಟ್ರೆ ಏನಾಯ್ತದ ಶಂಕರಣ, ಅದರಲ್ಲಿ ತೂತನು ಬೆಳಕಲ್ಲ, ಅದು ಗಾಳಿ ಆಡಕಲ್ಲ, ಗಾಳಿ ಆಡಕಲ್ಲ ಆಯ್ತಾ. ಆಮೇಲೆ ಅದು ಒಂಥರ ಜಿಗಿಟ್ ಮಣ್ಣಲ್ಲ, ಜಿಗಿಟ್ಟಾಗಿರೋದ್ರಿಂದ ಗಾಳಿ ನೀರು ಇದ ಲೋಡ್ಗಟ್ಲೆ ಹೊಡೆಸಿ ಅಂತ ತಪ್ಪು. ಗೋಡ ಹಾಕ್ಸ್ಕೊಳ್ಳಿ ಬೇಡ ಅಂತ ಹೇಳೋದಿಲ್ಲ, ಗೋಡ ಹೆಂಗ್ ಹಾಕಬೇಕು ಅಂತ ಅಂದ್ರೆ ಚೆಲ್ದಂಗೆ ಉದುರ್ದಂಗೆ ಚೆಲ್ದಂಗೆ. ಈಗ ತಿಪ್ಪೆ ಗೊಬ್ಬರ ಹೊಡ್ಕೊಂಡು ಹೆಂಗ್ ನಾವು ಉದುರ್ಕೊಳ್ಳ ಆತರ ಒಂದ್ ಸ್ವಲ್ಪ ಪ್ರಮಾಣ ಕಡಿಮೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದು ಒಂದು ಹೇಳಿದ್ರು ಶಂಕರಣ. ಆಮೇಲೆ ನೀರಿಂದವೆ ನಾವು ಏನ್ ಮಾಡ್ತೀವಿ ಅಂತ ಅಂದ್ರೆ ಶಂಕರಣ, ಈ ಸಿಕ್ಕಾಪಟ್ಟೆ ನೀರ ಕಟ್ಬಿಡೋದು, ಈ ತರ ಎಲ್ಲ ಮಾಡೋದು, ಟ್ರಂಚ್ ಗಿಂಚ ಎಲ್ಲ ಹೊಡ್ಸ್ಬಿಟ್ಟಿರ್ತಾರ, ಅದಕ್ಕೆ ಒಂಥರ ಈಗ ನೀರ್ ನಿಲ್ಸಂಗ್ ನಿಲ್ಸ್ಕೊಬಿಡೋದು. ಅದು ನಿಲ್ಸ್ತೀವ, ನಿಲ್ಸ್ಬಿಟ್ಟು ಮತ್ತೆ 3 ದಿವಸ ಟ್ರಾಕ್ಟರ್ ಕ್ರಮ ಉಳಿಸ್ತೀವಿ, ಇದು ಗಚ್ಚ ಆಗ್ತದೆ. ಈ ಮೊದಲವ ಮಣ್ಣಿನ ಗೋಡೆ ಅಂತ ಕಟ್ಟರು, ಮೊದ್ಲು ಗಚ್ಚ ಮಾಡರು, ಉಂಡೆ ತಗೊಂಡು ಇಡೋದು, ಏನ್ ತುಣಿಯರು ತುಣಿಯರು ಅಂತ ಅಂತೀಯ. ಆ ತರದ ಪರಿಸ್ಥಿತಿ ಇವತ್ತು ತೆಂಗಿನ ತೋಟದಲ್ಲಿ ಆಗ್ಬಿಟ್ಟೈತೆ. ಅದಕ್ಕೋಸ್ಕರ ನೀರ ನಿಲ್ಸಕ್ಕೆ ಹೋಗ್ಬೇಡಿ, ನೀರ ನಿಲ್ಲಿಸ್ತಲ್ಲಯ್ಯ, ಅದಕ್ಕೆ ಹನಿ ನೀರಾವರಿ ಬಂದೈತಿ, ತುಂತುರು ನೀರಾವರಿ ಐತೆ, ಈ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದೊಂದು ಹೇಳಿದ್ರು, ಇದೊಂದು ಕ್ರಮ. ಆಮೇಲೆ ಈಗ ಸಿಕ್ಕಾಪಟ್ಟೆ ಕಳೆ ಬರ್ತದೆ ಅಂತ ಅನ್ಕೊಂಡು ನಾವು ಉಳಿಸ್ಕೋತೀವಲ್ವ, ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ಕೇಳಿದೆ ನಾನು. ಕಳೆ ಬರ್ತದಲ್ಲ ಮತ್ತೆ ನಾವು ಒಳಗಡೆ ಓಡಾಡ್ಲೇಬೇಕಲ್ಲ, ಇದ್ರು ಹೋಗ್ತಾ ಬರ್ಬೇಕು, ಅವ್ ಕಾಣಿಸ್ಬೇಕಲ್ಲ ಹೋಗಿ ಬಿದ್ದಿರ್ಬೇಕು. ಆಮೇಲೆ ಅಲ್ಲಿ ಅಷ್ಟೊಂದು ಕಳೆ ಇದ್ರೆ ಯಾರು ಸಟ್ ಸಟ್ಟಿಗೆ ನಾನೇ ಹೋಗಕ್ಕಾಯ್ತದ ಅಲ್ಲ, ಹೋಗಕ್ಕೂ ಈಗ ಹೆಂಗಸರು ಮಕ್ಕಳಾರು ಹೋಗಕ್ಕೆ ಹೆದರ್ತಾರೆ, ಹೆದರ್ತಾರೆ, ಹಾವು ಪಾವು ಇದ್ದವ ಅಂತವ ಅಲ್ವಾ, ಗೊತ್ತಾಕಲ್ಲ ಅಂತೀನಿ. ಅದಕ್ಕೋಸ್ಕರವ ಈಗ ಸುಮ್ನೆ ಹಂಗೆ ಬಿಡಬಾರ್ದು, ಕಳೆ ಪಳೆ ಎಲ್ಲ ಜಾಸ್ತಿ ಬಂದ್ಬಿಡ್ತದೆ, ಅದ್ರ ಬದಲು ಹಸರಲ್ಲ ಗೊಬ್ಬರ ಮಾಡ್ಕೊಳ್ಳಿ, ಐಡಿಯಾ, ಹಸರಲ್ಲ ಗೊಬ್ಬರ ಮಾಡ್ಕೊಂಡು ಈಗ ಅದೇ ಹುಳ್ಳಿ ತಡ್ನಿ ಸೆಣಬು ಏನ್ ಸಿಗ್ತದ ಹಸರಲ್ಲದು ಇಂಥವ ಎರಚ್ಕೊಂಡು ಶಂಕರಣ್ಣ. ಆಮೇಲೆ ಅದ ಟಿಲ್ದರ್ ತಂದ್ಬಿಟ್ಟು ಯಾಕೆಲ್ಲ ತೂಕ ಇರೋದಿಲ್ಲ, ಅವು ಓಡಾಡಿದ್ರೆ ಗಚ್ಚಿನ ತರ ಆಗೋದಿಲ್ಲ, ಆಗೋದಿಲ್ಲ ಇಲ್ಲ, ಹೆಚ್ಚು ಕಮ್ಮಿ ಒಂದ್ 2 ಎತ್ತನೇ ಸಾಕೊಂಡ್ಬಿಡು. ಹೌದು ಹೌದು, ಅಲ್ಲ ಬೇಕೇ ಬೇಕಲ್ಲ ಆಯ್ತಾ, ಅದ್ ಮಾಡಕಲ್ಲ ಆತಯ್ಯ. ಆತರ ಮಾಡ್ಕೊಂಡು ಒಂದ್ 2.5 ತಿಂಗಳಿಗೋ 3 ತಿಂಗಳಿಗೋ ಒಂದ್ಸಲ ಸೇರಿಸ್ತಾ ಇದ್ರೆ ಚೆನ್ನಾಗಾಯ್ತದೆ. ಅದೊಂದು ಮಾಡ್ತಾ ಇಲ್ಲ, ಇದು ಒಂದ್ ತೊಂದರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಮೇಲೆ ಈ ತೆಂಗಿನ ತೋಟ ಮಾಡಿದ ತಕ್ಷಣ ನಮ್ಗೆ ಹೆಂಗಾಗ್ಬಿಡ್ತದೆ ಅಂದ್ರೆ, ಬಿಡು ತೋಟ ಮಾಡಿದ್ನಲ್ಲ ತೋಟ ಇಟ್ಟಿದ್ನಲ್ಲ ಅನ್ಕೊಂಡು ಬೇರೆ ಇನ್ನೇನು ಮಾಡಂಗೇ ಇಲ್ಲ. ಏ ತೆಂಗಿನಕಾಯಿ ಎಷ್ಟು ಬರ್ತವ ಮಾರ್ಕೊಳ್ಳೋದು, ಕೊಬ್ಬರಿ ಮಾಡಿದ್ರೆ ಕೊಬ್ಬರಿ ಮಾಡು, ಕಾಯಿ ಮಾಡಿದ್ರೆ ಕಾಯಿ ಮಾಡು, ಈ ತರ ಆಗ್ಬಿಡ್ತದೆ. ಹಂಗಲ್ಲ, ತೆಂಗಿನ ತೋಟವ ಯಾವಾಗ್ಲೂ ಖಾಲಿ ಬಿಡಕ್ ಹೋಗ್ಬಾರ್ದು, ತೋಟವ ಖಾಲಿ ಬಿಡಬಾರ್ದು, ಖಾಲಿ ಬಿಡಬಾರ್ದು, ಮಧ್ಯದಲ್ಲಿ ಏನಾದ್ರು ಒಂದ ಬೆಳ್ಕೋಬೇಕು. ಈಗ ತೆಂಗಿನ ತೋಟ ಮಾಡುವಾಗ್ಲೇ ನಾವು ಬಾರಿ ಜವಾಬ್ದಾರಿಯಿಂದ ಮಾಡ್ಕೋಬೇಕು ಶಂಕರಣ್ಣ. ಈಗ ಸಿಕ್ಕಬಟ್ಟೆಯ ಅದು ಇದಾಗಬಾರ್ದು, ಕಾಪಾಗಬಾರ್ದು. ಏನ್ ನಾವು 20 ಅಡಿಗೆ 15 ಅಡಿಗೆ ಹಾಕಬಾರ್ದು, ಈ ತರದ್ ಮಾಡ್ಕೊಂಡು ಒಳಗಡೆ ಅಂತ ಪರಿಸ್ಥಿತಿ ಮಾಡ್ಕೊಳ್ತೀವಿ. 25 ಅಡಿ ಇಟ್ಕೋಬೇಕು, 25-30. ಆಮೇಲೆ ಹೆಂಗಿರ್ಬೇಕು ಅಂದ್ರೆ, ಈಗ ತೆಂಗಿನ ತೋಟ ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಮುಂದಕ್ಕೆ ನಾನು ಏನ್ ಬೆಳಿಬೇಕು ಅಂತ ನಮಗೊಂದು ಕಲ್ಪನೆ ಇರಬೇಕು. ಮೊದ್ಲೇ ಇರಬೇಕು ಕಲ್ಪನೆ, ಮೊದ್ಲೇ ಕಲ್ಪನೆ ಇಟ್ಕೊಂಡು ಇಂತ ಬೆಳೆ ನಾನು ಇದ್ರೊಳಗಡೆ ಅಂತ ಬೆಳೆ ಆಗಿ ಬೆಳಿತೀನಿ ಅನ್ನೋದು ಇಟ್ಕೊಂಡು ಅದಕ್ಕೆ ಎಷ್ಟು ಹಿಡಿಬೇಕು ಅನ್ನೋ ಕೇಳ್ಕೋಬೇಕು. ಅದಕ್ಕೋಸ್ಕರ ಆರ್ಟಿಕಲ್ಚರ್ ಆಫೀಸ್ ಇಲ್ಲೆಲ್ಲ ಇರ್ತಾರಲ್ಲ ತೋಟಗಾರಿಕೆ ಇಲಾಖೆ, ಅವ್ರ ಕೇಳ್ಕೊಂಡು ಶಂಕರಣ್ಣ ಎಷ್ಟು ಅಡಿಗೆ ಇಟ್ಕೊಳ್ಬೇಕು, ಇಂತ ಬೆಳೆ ನಾನು ಮುಂದೆ ಮಾಡಬೇಕು ಅಂತ ಹೇಳಿದಾಗ ಅವ್ರು ಇಷ್ಟಿಷ್ಟು ಅಡಿಗೆ ಹಾಕಿ ಅಂತ ಅಂತ ಅಂತಾರೆ. ಅಷ್ಟ ಇಟ್ಕೊಂಡು ತೆಂಗಿನ ತೋಟ ಖಾಲಿ ಬಿಡದಂಗೆ ಯಾವಾಗ್ಲೂ ತರಕಾರಿ, ಹೂವು, ಹಣ್ಣು, ಸಾಂಬಾರ್ ಪದಾರ್ಥಗಳು ಇಂತವೆಲ್ಲ ಬೆಳಕಬಹುದು ಅಂತ. ಸಾಂಬಾರ್ ಪದಾರ್ಥ ಮಾಡಬಹುದು, ಅದನ್ನು ಮಾಡಬಹುದು. ಈಗ ಏನೇನ್ ಬೆಳಿಬಹುದು ಅಂತ ಹೇಳ್ತೀನಿ ನಿಂಗೆ ನೋಡು. ಈಗ ಬಾಳೆ ಹಾಕಬಹುದು ಬೇಕಾದ್ರೆ, ಆಯ್ತಾ, ಬಹಳ ಮುಖ್ಯವಾಗಿ ಬಾಳೆ ಹಾಕೊಂಡ್ರೆ ಒಂದ್ ವಾರ 15 ದಿವಸಕ್ಕೆ ಒಂದ್ಸರಿ ನಮಗೂ ಒಂದ್ 4-5 ಗೊನೆ ಸಿಗ್ತದೆ, ಖರ್ಚು ದುಡ್ಡು ಆಯ್ತದೆ. ಈಗ ಏನೇನ್ ಬೆಳಕಬಹುದು ಅಂತ ಹೇಳ್ತೀನಿ ನೋಡು. ಈಗ ದ್ವಿದಳ ಧಾನ್ಯಗಳಾದ್ರೆ ಹುಳಿ ಬೆಳ್ಕೋಬಹುದು, ಶೇಂಗಾ ಹಾಕಬಹುದು, ಅಲಸಂದೆ ಹಾಕಬಹುದು, ಹೆಸರು, ತೊಗರಿ, ಸೋಯಾ, ಅವ್ರೆ, ಇಂತವೆಲ್ಲ ನಾವೇ ದ್ವಿದಳ ಧಾನ್ಯಗಳು ಬೆಳ್ಕೋಬಹುದು. ಕಾಳಿನ ಬೆಳೆಗಳು ಗೊತ್ತಾಯ್ತಲ್ಲ, ತರಕಾರಿ ಇವು ಬೆಳೆಯೋದ್ರಿಂದ ಶಂಕರಣ್ಣ ಬಾರಿ ಅನುಕೂಲವಾಯ್ತದೆ. ಅದೇ ಎಲ್ಲ ಉದುರ್ತದ, ಆಯ್ತಾ, ಅನುಕೂಲವಾಯ್ತದೆ ಎಲ್ಲ ಉದುರೋದ್ರಿಂದ ಗೊಬ್ಬರ ಆಯ್ತದೆ, ಮತ್ತೆ ಅದೇನೋ ನೈಟ್ರೋಜನ್ ಫಿಕ್ಸೇಷನ್ ಅಂತ ಅಂತಾರಲ್ಲ, ಅವೆಲ್ಲ ಮಾಡೋದ್ರಿಂದ ಬಾರಿ ಅನುಕೂಲ ಆಯ್ತದೆ. ಇನ್ ತರಕಾರಿ ಅಂತ ಅಂದ್ರೆ ಶಂಕರಣ್ಣ, ಟೊಮೆಟೊ, ಬದನೆಕಾಯಿ, ಮೆಣಸಿನ್ಕಾಯಿ, ಬೆಂಡೆ, ತೆಂಗಳುಳ್ಳಿ, ನುಗ್ಗೆ, ಕುಂಬಳ, ಕರ್ಬೇವು, ಇಂಥವೆಲ್ಲ ಹಾಕಬಹುದು. ಕರ್ಬೇವು ಹಾಕಬಹುದು, ಕರ್ಬೇವನು ಹಾಕಬಹುದು. ಇನ್ನು ಅವಾಗ್ಲೇ ಹೇಳಿದೆ ನಾನು ನಿಮಗೆ, ಬಾಳೆ ಅಂತ ಬೆಳಕಬಹುದು ಬೆಳೆಗಳನ್ನ, ನೀರ್ ಇರ್ತದಲ್ಲ, ನಿಂಬೆಹಣ್ಣು ಹಾಕಬಹುದು, ಸೀಬೆಹಣ್ಣು ಹಾಕಬಹುದು, ಇಂಥವೇನೇನ ಒಂದಷ್ಟು ಹಾಕಬಹುದು. ಹೂವಿನ ಬೆಳೆ ಆದ್ರೆ ಅದೇ ಈಗ ಸೇವಂತಿಗೆ, ಚೆಂಡು ಹೂವು, ಮಲ್ಲಿಗೆ ಹೂವು, ಕನಕಾಂಬ್ರ, ಇಂಥವ ಸ್ವಲ್ಪ ಬಿಸಿಲಲ್ಲಿ ಬೀಳ್ತದಲ್ಲಿ ಹಾಕೊಂಡು ಮಾಡ್ತಾ ಇದ್ರೆ ನೋಡು. ಈ ಬೆಳೆಗಳು ಯಾಕೆ ಮಾಡ್ಬೇಕು ಅಂತ ಅಂದ್ರೆ, ಬೆಳೆ ಮಾಡಿದಾಗ ನಾವು ಸುಮ್ಮನೆ ಕುತ್ಕೊಳಕಲ್ಲ, ಅಲ್ಲಿ ಹೋಗೋದು, ನೀರ್ ಹಾಕೋದು, ಕಳೆ ತೆಗೆದು ಮಾಡ್ತೀವಿ. ಏನು ಮಾಡದೇ ಇದ್ದಾಗ ಏನಾಯ್ತದೆ, ಕಳೆ ಪಡಿ ಕಳೆ ಬರ್ತದೆ, ಕಳೆ ಪಡಿ ಕಳೆ ಬರ್ತದೆ, ನಾವು ಹೋಗ್ತಲ್ಲ, ಏ ಬಿಡು ಟ್ರ್ಯಾಕ್ಟರ್ ಅವಲ್ಲ ಅಂತ ಅನ್ಕೊಳ್ಳೋದು, ಈ ತರದ್ ಮಾಡ್ತೀವಿ. ಈಗಾಗ್ಲೇ ಇನ್ನೊಂದು ಬಾರಿ ಒಳ್ಳೆ ಪ್ರಶ್ನೆ ಕೇಳಿದೆ, ಸಾಂಬಾರ್ ಪದಾರ್ಥ ಏನಂತ ಕೇಳಿದಲ್ಲ, ಯಾಕಂದ್ರೆ ನಂಗೆ ಗೊತ್ತಾಯಿಲ್ಲ ಅದು. ಸಾಂಬಾರ್ ಪದಾರ್ಥದಲ್ಲಿ ಈ ಕರಿಮೆಣಸು, ಚಕ್ಕೆ ಲವಂಗ, ಶುಂಠಿ, ಅರಿಶಿನ, ಜಾಯಿಕಾಯಿ, ಇಂಥವೆಲ್ಲ ಮೆಣಸನ್ನು ಹಬ್ಸ್ಕೋಬಹುದು ಅಂತೀಯಾ? ಹಬ್ಸ್ಕೋಬಹುದು, ತೆಂಗೆ ಹಬ್ಸ್ಕೋಬಹುದು, ಒಳ್ಳೆ ಗ್ರಿಪ್ ಒಳ್ಳೆ ಗ್ರಿಪ್ ಇರ್ತದೆ, ಗ್ರಿಪ್ ಇರ್ತದೆ, ಚೆನ್ನಾಗಿ ಬರ್ತದೆ, ಹಿಂಗೆ ಒಂದಷ್ಟು ಮಾಡ್ಕೋಬಹುದು. ಒಂದ್ ಬಳ್ಳಿ ಅಲ್ಲದೆ ಮೂರ್ ಬಳ್ಳಿ ಬೇಕಾದ್ರೂ ಹಬ್ಸ್ಕೋಬಹುದು. ಆಮೇಲೆ ಬಾರಿ ಮುಖ್ಯವಾಗಿ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಶಂಕರಣ, ಈಗ ತೆಂಗು ನೋಡು, ತೆಂಗಲ್ಲಿ ನೀನ್ ಎಷ್ಟು ಗರಿ ಇರ್ತವೆ ಅಂತ ಲೆಕ್ಕ ಹಾಕಿದ್ಯಾ? ಅಲ್ಲ, ಸರಿ ಸುಮಾರು ಒಂದು 20-21 ಇದ್ದೇ ಇರ್ತದೆ, 30 ಇದ್ದೇ ಇರ್ತಾವ ಶಂಕರ್, 30 ಗರಿ ಇದ್ದೇ ಇರ್ತವೆ. ಅವು ತಿಂಗಳಿಗೆ ಹೆಚ್ಚು ಕಮ್ಮಿ 1-2 ಬೀಳ್ತಾ ಇರ್ತವೆ. ಹೌದು ಹೌದು, ಬಿದ್ದವ ಏನ್ ಮಾಡ್ತೀವಿ ನಾವು, ಎಳ್ಕೊಂಬಂಬಿಡೋದು ಎಲ್ಲ ಒಂದ್ ಕಡೆ ಹಾಕೋದು, ಆಯ್ತಾ. ಈಗ ಮೊದ್ಲೆಲ್ಲವ ನೀರೊಲ್ಲೇ ಪರಲ್ಲೇ ಅಂತ ಮಾಡ್ಕೊಳ್ಳೋದು. ಈಗ ನನ್ಗೆ ಎಷ್ಟು ಹೊಟ್ಟು ಇರ್ತದೆ ಅಂತ ಅಂತ ಅಂದ್ರೆ, ಬೆಂಕಿ ಇಟ್ಬಿಡೋದು ಐತಲ್ಲ ಅಂತ ಅನ್ಕೊಂಡು ಬೆಂಕಿ ಇಟ್ಬಿಡೋದು. ಮೊದ್ಲೆಲ್ಲ ಕಬ್ಬಿಗೆ ಬೆಂಕಿ ಇಡೋದಲ್ಲ, ಹಂಗ ತೆಂಗಿಂದು ಬೆಂಕಿ ಇಡ ಅಂತ ಪರಿಸ್ಥಿತಿ ಆಗಿದೆ. ಗರಿಗಳೆಲ್ಲ ಏನ್ ಮಾಡ್ತಾರೆ ಅಂದ್ರೆ, ಎಳ್ಕೊಂಡು ಹೋಗಿ ಎಳ್ಕೊಂಡು ಒಂದ್ ಕಡೆ ರಾಶಿ ಮಾಡೋದು, ಆಮೇಲೆ ಅದು ಚೆನ್ನ ಒಣಗಿದ್ಮೇಲೆ ಅದಕ್ಕೆ ಬೆಂಕಿ ಹಾಕ್ಬಿಡೋದು, ಬೆಂಕಿ ಹಾಕ್ಬಿಡೋದು. ಈ ತರ ಮಾಡ್ತವ್ರೆ, ಇದು ತಪ್ಪು. ತೆಂಗಿನ ಗರಿ ಏನ್ ಬಿಡ್ತದ, ಅದ್ ಕತ್ತರಿಸ್ಬಿಟ್ಟು ಅಲ್ಲೇ ಬುಡ್ದಲ್ಲಿ ಹಾಕ್ಬೇಕು, ಕರಿಕಳ ತರ ವ್ಯವಸ್ಥೆ ಮಾಡ್ಕೊಂಡು ಅಲ್ಲೇ ಬುಡದಲ್ಲಿ ಹಾಕಬೇಕು. ಇನ್ನು ತೆಂಗಿನ ಮರದ ಸುತ್ತಲೂ ಕಾಯಿ ಸಿಪ್ಪೆ ಏನಿರ್ತದ, ಆ ಕಾಯಿ ಸಿಪ್ಪಲ್ಲಿ ಒಳ್ಳೆ ಪೊಟಾಶ್ ಇರ್ತದಂತೆ, ಭಾರಿ ಪೊಟಾಶ್ ಅಂಶ ಅಂತ ಅಂದ್ರೆ ಭಾರಿ ಒಳ್ಳೆ ಪೊಟಾಶ್ ಅಂಶ ಇರ್ತದಂತೆ, ಅವೆಲ್ಲ ಹೋಲ್ಕೋಬೇಕು ಅಂತ ಹೇಳಿದ್ರು. ಬಡ್ಡೆ ಬಟ್ಟೆ ಸುತ್ತ ಹಿಂಗೆ ಆಮೇಲೆ ನಿನ್ಗಲ್ಲಿ ಮೇಲ್ಗಡೆ ಹಾಕೊಂಡು ಉಳಕ್ಕೆ ಮಾಡೋದಕ್ಕೆ ಮತ್ತೆ ತೊಂದರೆ ಆಯ್ತದೆ ಯಾವ ಪಾವು ಅಂತ ಅಂತ ಅಂತ ಹೇಳ್ದಲ್ಲ. ಈಗ ಕಾಯಿ ಬಿದ್ರೆ ಅಲ್ಲೇ ಬಿದ್ದಿರ್ತದೆ, ಒಂದ್ 7-8 ಅಡಿ ಒಳಗಡೆ ಅಲ್ಲೇ ಬಿದ್ದಿರ್ತದೆ. ನೀನ್ ಅಲ್ಲೆಲ್ಲ ಗರಿ ಹಾಕೊಂಡು ಅಣ್ಣ ಹೇಳ್ದ ಇಲ್ಲಿ ನೋಡಿ ಹಿಂಗ ಆಗ್ಬಿಡ್ತು ಪರಿಸ್ಥಿತಿ ಅಂತ ಅನ್ಕೊಂಡು ನೀನ್ ಹೋಗ್ತಾ ಹೊತ್ಕೊ ಕೊಬ್ಬರಿ ಆಗಿರ್ತದೆ. ಆಯ್ತಾ, ಅದಕ್ಕೋಸ್ಕರವ ಹಿಂಗ ಅದೇನಾದ್ರು ಕಷ್ಟ ಆಯ್ತು ಅಂತ ಅಂತ ಅಲ್ಲಲ್ಲಲ್ಲಿ ಈಗ ಎರಡು ತೆಂಗಿನ ಗಿಡದ ಲೈನ್ ಮಧ್ಯದಲ್ಲಿ ಒಂದು ಟ್ರೆಂಚ್ ಮಾಡ್ಕೊಂಡು ಕಾಯಿನ್ ಸಿಪ್ಪೆ ಕುರಂಬಳೆ ಆಮೇಲೆ ಮೊದ್ಮಟ್ಟೆ ಇವೆಲ್ಲ ಕಡ್ದು ಹಾಕ ಅಂತ ವ್ಯವಸ್ಥೆ ಮಾಡ್ಕೊಂಡು ಹಂಗೆ ಹಾಕಂಗಿಲ್ಲ, ಕಡ್ದು ಹಾಕ್ಬೇಕು ಯಾಕಂದ್ರೆ ಕರಗ್ಬೇಕಲ್ಲ. ಅದಕ್ಕೋಸ್ಕರವ ಈ ತರದ್ದುವೆ ಮಾಡ್ಕೋಬಹುದು ಅಂತೇಳಿ ಹೇಳಿದ್ರು. ಇನ್ನ ಬಹಳ ಮುಖ್ಯವಾಗಿ ನಾವು ಏನ್ ಮಾಡ್ತಿದ್ವಿ ಅಂತ ಅಂತ ಅಂದ್ರೆ ಈ ಗೊಬ್ಬರ ಗೋಡು ಕೊಡ ವಿಚಾರದಲ್ಲಿ ಬಾರಿ ಹಿಂದುಳಿದ್ಬಿಟ್ಟಿವಿ ನಾವು. ತೆಂಗಷ್ಟೆಲ್ಲ ನಮಗೆ ಕೊಡ್ತೈತೆ, ಎಳ್ನೀರು ತೆಂಗಿನಕಾಯಿ ಕೊಬ್ಬರಿ ಎಲ್ಲ ಕೊಡ್ತೈತೆ ಅಂದ್ರೆ ಪೂರೈಕೆ ಮಾಡ್ತಿಲ್ಲ. ಅದಕ್ಕೂ ಏನಾದ್ರು ಬೇಕಲ್ಲ, ಏನ್ ಹಾಕ್ಬೋದು ಅಂತ ಕೇಳಿದಾಗ ಈಗ ಇತ್ತೀಚೆಗಂತವೇ ಎಲ್ಲವ ಹೆಚ್ಚು ಕಮ್ಮಿ ಶಂಕರಣ್ಣ, ಒಂಥರ ನಾವು ರಾಸಾಯನಿಕ ಗೊಬ್ಬರಗಳು ಹಾಕ್ತಾನೆ ಇದ್ರೆ ಬರೋದೇ ಇಲ್ಲ ಅನ್ನೋ ಮಟ್ಟಕ್ಕೆ. ಆಮೇಲೆ ಇವತ್ತೆಲ್ಲ ಒಂಥರ ಕಮರ್ಷಿಯಲ್ ಆಗಿರೋದ್ರಿಂದ ನಾವು ಅದ ವಾಣಿಜ್ಯ ಬೆಳೆ ಅಂತೇಳಿ ಪರಿಗಣಿಸಬೇಕು ಅಂತ ಅಂದ್ರೆ ನಾವು ಇವೆಲ್ಲ ಹಾಕ್ಲೇಬೇಕು. ಏನ್ ಹಾಕ್ಬೇಕು ಅಂತ ಕೇಳಿದ್ರೆ ಯೂರಿಯಾ ಆಯ್ತಾ, MOP SOP ಇದು ಒಂದೊಂದು ಗಿಡಕ್ಕೆ 1/2 kg ಅಂತ ಅಂದ್ರೆ ಆ ಗಿಡ ಎಷ್ಟು ವರ್ಷದ್ದು ಅನ್ನೋದು 1/2 kg 1 kg ವರೆಗೂ ಕೊಡ್ಬೇಕು. ಅಂದ್ರೆ ಇದು ವರ್ಷಕ್ಕೆ ಒಂದ್ಸಲ ಕೊಟ್ರೆ ಸಾಕು, ಎರಡು ದಪ್ಪ ಕೊಡ್ಬೇಕಾಯ್ತದ? ಇದೊಂದು 2 ಸರಿ ಕೊಟ್ರು ಒಳ್ಳೇದು, 6 ತಿಂಗಳಿಗೆ ಒಂದೊಂದು ಲೆಕ್ಕಾಚಾರದಲ್ಲಿ ಕೊಡ್ಬೇಕು ಅಂತ ಹೇಳ್ಬೋದು. ಅಂದ್ರೆ ಮಳೆ ಶುರು ಆಗಕ್ಕಿಂತ ಮೊದ್ಲು ಕೊಟ್ಕೊಳ್ಳೋದು, ಮಳೆ ನಿಂತ ಮೇಲೆ ಚಳಿ ಟೈಮ್ ನೋಡ್ಕೊಂಡು ಅವಾಗ ಒಂದ್ಸಲ ಕೊಟ್ಕೋಬಹುದು ಅಂತ. ಆಮೇಲೆ ಲಘು ಪೋಷಕಾಂಶಗಳು ಬಾರಿ ಮುಖ್ಯ ಶಂಕರಣ್ಣ. ಬರೀ ನಾವು ಕೊಡ್ತೀವಿ ಹೇಳವ್ರೆ ಅಂತ ಅಂತ ಅನ್ಕೊಂಡು ಬರೀ ವೀರ್ಯ ಕೊಡೋದು, NPK ಕೊಡೋದು, ನೈಟ್ರೋಜನ್ ಕೊಡೋದು, ಫಾಸ್ಫರಸ್ ಕೊಡೋದು ಅಲ್ಲ. ಮೆಗ್ನೀಷಿಯಂ ಸಲ್ಫೇಟ್ ಬಾರಿ ಮುಖ್ಯವಂತೆ. ಒಂದ್ ಗಿಡಕ್ಕೆ 1/2 kg ನಾರುವೆ ಮೆಗ್ನೀಷಿಯಂ ಸಲ್ಫೇಟ್, ಏನು ನಾವು ಸೂಕ್ಷ್ಮ ಲಘು ಪೋಷಕಾಂಶಗಳು ಅಂತ ಕರಿತೀವ, ಇದು ಕೊಡ್ಬೇಕು. ಆಮೇಲೆ ಒಂದು 50-75 gram ಬೋರಾಕ್ಸ್ ಬೋರಾಕ್ಸ್ ಹಾಕ್ಬೇಕು. ಇವೆಲ್ಲ ಕೊರತೆ ಆಗಿರೋದ್ರಿಂದಲೇ ಇವತ್ತಿಷ್ಟು ದೊಡ್ಡ ಪ್ರಮಾಣದಲ್ಲಿ ರೋಗ ರುಜಿನ ಇವೆಲ್ಲ ಬರ್ತಾ ಇರೋದು ಇದೇ ಕಾರಣಕ್ಕೆ. ಜಿಂಕ್ ಸಲ್ಫೇಟ್ ಅದೊಂದು 1/2 kg ಅಷ್ಟು ಒಂದೊಂದು ಗಿಡಕ್ಕೆ ಕೊಡ್ಬೇಕು. ಅಂದ್ರೆ ನಿನಗೆ ಹೇಳ್ತಿರೋದು ವರ್ಷಕ್ಕೆ 2 ದಪ್ಪ ಕೊಟ್ರೆ ತೊಂದ್ರೆ ಇಲ್ವಾ? 2 ದಪ್ಪ ಕೊಡ್ಬೋದು, ಒಂದ್ 6 ತಿಂಗಳಿಗೆ ಒಂದ್ ಸರಿ ಅನ್ನ ಲೆಕ್ಕಾಚಾರದಲ್ಲಿ ಕೊಟ್ಬಿಟ್ರೆ ನಿನ್ಗೆ ವರ್ಷ ಪೂರ್ತಿ ಕಾಯಿ ಕೊಡ್ತದಲ್ಲ. ಈಗ ಅದು ಒಂದ್ ವರ್ಷಕ್ಕೆ ಒಂದ್ಸರಿ ಕೊಡೋದಾಗಿದ್ರೆ ವರ್ಷಕ್ಕೊಂದ್ಸರಿ ಹಾಕ್ಬೋದಾಗಿದೆ. ವರ್ಷ ಪೂರ್ತಿ ತಿಂಗಳ 2 ತಿಂಗಳು 3 ತಿಂಗಳಿಗೆ ಒಂದ್ಸರಿ ಕಾಯಿ ಕೊಡ್ತೀವಿ. ಬರೀ ಇಷ್ಟೇ ಕೊಡೋದಲ್ಲ ಶಂಕರಣ, ಇದಕ್ಕೆ ಹಸಿರೆಲೆ ಗೊಬ್ಬರಗಳ ಮಾಡ್ಬೇಕು. ಕಾಂಪೋಸ್ಟ್ ಗೊಬ್ಬರ ಹಾಕ್ಬೇಕು, ಬೇವಿನ ಹಿಂಡಿ ಹಿಂಡಿ ಒಟ್ಟಿಗೆ ಯಾವ್ದೋ ಒಂದ್ ಹಿಂಡಿ ಆಯ್ತಾ, ಒಂದೊಂದ್ ಗಿಡಕ್ಕೆ 2-3 kg ಅಷ್ಟೇ ಸಾಕು. ಸಾಕು ಯಾವ ಅತಿನ ಮಾಡ್ಕೋಬಾರ್ದು ಶಂಕರಣ. ಈಗ ಗೋಡು ಮಣ್ಣು ಅಂತ ಅನ್ಕೊಂಡು ಅತಿ ಮಾಡ್ಕೊಂಡೆ ಮಾಡೋದು ಈ ತರ ಬೇರುಗಳು ಉಸಿರ ಆಗ್ದಂಗೆ ಹೋಸಿ ಹಿಂಗೆ ಕಾಯಿಲೆ ಕಸಲೆಲ್ಲ ಗೊತ್ತಿರೋದು ಬರ್ತಾ ಇರೋದು. ಈ ಕೊಟ್ಟಿಗೆ ಗೊಬ್ಬರ ಒಂದೊಂದು ಗಿಡಕ್ಕೆ 1/50 kg ಲೆಕ್ಕಾಚಾರದಲ್ಲಿ ಒಂದ್ ವರ್ಷಕ್ಕೊಂದ್ಸರಿ ಆಯ್ತಾ. ಇನ್ನು ಹೆಸರಲ್ಲೇ ಗೊಬ್ಬರಗಳು ಒಂದೊಂದು ಎಕರೆಗೆ ಜಾಸ್ತಿ ಏನ್ ಬೇಡ. ಈಗ ನಾನು ಆಗ್ಲೇ ಹೇಳಿದ್ನಲ್ಲ ಹುಳ್ಳಿ ಸೆಣಬು ಡಯಂಚ ಅಲ್ಸಂದ್ರೆ ಒಂದ್ 6 kg ತರದ ಯಾವ್ದಾರ ಒಂದು ಮಿಕ್ಸ್ ಮಾಡ್ತೀಯ ಎಲ್ಲ ಒಂದೊಂದ್ ಕೆಜಿ ತಗ ತಗೊಂಡೆಲ್ಲ ಉಕ್ಕಳದು ಅವು ಹೂ ಬಿಡೋದಕ್ಕಿಂತ ಮೊದಲೇ ಉತ್ಬಿಡೋದು ಮಣ್ಣೊಳಗೆ ಸೇರಿಸ್ಕೊಬಿಡೋದು. ಈ ತರದ ಅನುಸರಣೆ ಮಾಡಿದ್ರೆ ನಮ್ ತೆಂಗು ಮುಂದಿನ ದಿವಸಗಳಲ್ಲಿ ಉಳಿತದ ಶಂಕರಣ. ಇಲ್ಲ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕೆಂತಂದ್ರೆ ಇವತ್ತು ಕಷ್ಟ ಅನುಭವಿಸಿದ್ವಿ ನಾವು. ಇನ್ನು ಕಷ್ಟ ಆಯ್ತದ ಮೇಲೆ ಆಯ್ತಾ. ಈಗ ಮನೆಯಲ್ಲಿ ಏನೋ ಕಾಯಿಲ್ದೇನೆ ಸಾರು ಮಾಡುವಂತ ಅಂತ ಅನ್ಬೋದು, ಆದ್ರೆ ಈಗ ಪೂಜೆ ಮಾಡುವಾಗ ತೆಂಗಿನಕಾಯಿ ಬೇಕೇ ಬೇಕಾ, ಬಾಗಿನ ಕೊಡಕ್ ಬೇಕೇ ಬೇಕಾ, ಮತ್ತೆ ಮುಖ್ಯವಾಗಿ ಅಲ್ಲೇ ಬೇಕಾಗಿರೋದು ಅಲ್ಲ ಆಯ್ತಾ. ಹಂಗೋ ಅದಕ್ಕೋಸ್ಕರವ ಅವೆಲ್ಲ ಮಾಡ್ಕೋಬೇಕು ಅಂದ್ರೆ ಈ ತರದ ಕ್ರಮಗಳ ಅನುಸರಿಸಬೇಕಾಯ್ತದೆ. ಈಗ ಅಣ್ಣ ಏನೇನು ಹೇಳ್ದ ಬಸಿದಿನ ತಲೆಗೆ ಹೋಯ್ತಾ? ನಂಗ್ ತಲೆಗೆ ಹೋಗಿದ್ದು ಎಲ್ಲ ಕೊಟ್ಟಿಗೆ ಗೊಬ್ಬರ ಐತೆ, ಈ ಅದೇನ್ ಲಘು ಪೋಷಕಾಂಶ ಅಂತ ಐತೆ, ಅದು ನೀವಿಬ್ರು ನಂಗೆ ತಂದ್ಕೊಡ್ಬೇಕು. ತಂದ್ಕೊಡೋದೇನಿಲ್ಲ, ನೀನು ಪ್ಯಾಟೆಗೆ ಬರೀ ಬ್ಯಾಂಕಿಂಗ್ ಮಾತ್ರ ಹೋಗೋದಲ್ಲ, ಅಲ್ಲಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಮತ್ತೆ ಅಂಗಡಿಗಳಲ್ಲೆಲ್ಲ ಸಿಗ್ತದದು ಆಯ್ತಾ. ಅಲ್ಲಿ ಹೋಗಿ ಮಾರಿದಂಗೆ ಮೊದ್ಲು ಅವನ್ನೆಲ್ಲ ತಗಬಾ. ಈಗ ನೋಡಾಗ್ಲೇ ಇನ್ನೇನು ಬಾಂದ್ರೆ ನಿಮ್ಮನೆಗ್ ತರಕ್ ಹೋದಾಗ ಹೊಸಿ ಹೆಚ್ಚು ತಂದು ಕೊಟ್ರೆ ಆಗದೆ ನಾನ್ ದುಡ್ಡು ಕೊಡಕ್ಕಿಲ್ವೇ? ಅಯ್ಯೋ ನೀನು ಅಂತಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಅಂದ್ರೆ ನೀನು ದುಡ್ಡು ಕೊಡಕ್ಕಿಲ್ಲ ಅಂತೀಯಾ? ಹಂಗ್ ತಗಬನ್ನಿ ಅಂತ ಹೇಳಿದ್ರು ನೋಡಣ್ಣ. ಒಳ್ಳೇದ್ ಹೇಳಿದ್ರೆ ಮನೆ ಬಾಗಿಲು ತಂದು ಕೊಡೋ ಅಂತ ಹೆಂಗ್ ಕೇಳ್ತಾಳೆ ಅಂತವ? ಮೀನಕ್ಕ ಈಗ ಬ್ಯಾಂಕ್ ಹೋಗ್ಬಿಟ್ಟಳು ಅಂತ ಮೊನ್ನೆ ದಿವಸದವ. ಹೌದಾ? 22ನೇ ತಾರೀಕಿಂದವ. ಯಾಕೋ GST ಎಲ್ಲ ಕಡಿಮೆ ಆಯ್ತಲ್ಲ, ಬರೀ ಮಾರ್ಕೆಟ್ ಗೆ ಹೋಗೋದಂತೆ. ಯಾವ್ದು ಕಡಿಮೆ ಆಗೈತೆ ನೋಡೋದು, ಒಂದೊಂದ್ 2 ಐಟಮ್ ತಗೊಂಬರೋದು. ಅಂದ್ರೆ ಲಿಸ್ಟ್ ಇಟ್ಕೊಂಡ್ಬಿಟ್ಟವಳ ಜೋರ್ ಮಾಡ್ತಿದ್ಲು, ಏ ಅಲ್ಲಿ ಕಡಿಮೆ ಮಾಡೋರು GST ನೀನ್ ಅಷ್ಟೇ ಹೇಳ್ತಿದ್ಯಲ್ಲ ಅಂತ ಹೇಳ್ಬಿಟ್ಟು. ಓ ಇದೆಲ್ಲ ಐಡಿಯಾ ಐತೆ ಮತ್ತೆ ಅವೆಲ್ಲ ಗೊತ್ತಿರಕ್ಲ್ವಾ? ಮೊದ್ಲೇ ಟ್ಯಾಬ್ ಇಟ್ಕೊ ತಿರ್ಗಳು ಅದೆಲ್ಲ ಗೊತ್ತು. ಯಾವ್ಯಾವ್ದಕ್ಕೆ ರೇಟ್ ಕಡಿಮೆ ಆಗೈತೆ ಅಂಗಾರಣ್ಯ? ರೇಟು ಸುಮಾರು ಕಡಿಮೆ ಆಗೈತೆ ಶಂಕರಣ್ಣ, ಸುಮಾರು ತರದವು ಇವೆಲ್ಲವ ಕಡಿಮೆ ಆಗೈತೆ. ಈಗ ನಾನು ನೋಡೋದು ನಿನಗೆ ಗೊತ್ತಾ ಇರ್ತದಲ್ಲ, ನಮ್ಗೇನು ಅನುಕೂಲ ಅನ್ನೋದು ಬಾರಿ ನಾನು ನೋಡ ಅಂತ. ಈಗ ಬಾರಿ ಮುಖ್ಯವಾಗಿ ಶಂಕರಣ್ಣ ಆಗ್ಲೇ ಮಾತಾಡ್ತಿದ್ದ, ನಾವು ದನಕರುಗಳಿಲ್ದೇ ಇರೋದ್ರಿಂದ ಉಳುಮೆ ಮಾಡೋದಕ್ಕೆ ಮತ್ತೊಂದು ಮಗದೊಂದ್ಕೆಲ್ಲವ ನಾವೀಗೆಲ್ಲ ಟ್ರ್ಯಾಕ್ಟರ್ ಮೇಲೆ ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಮತ್ತೆ ಟ್ರ್ಯಾಕ್ಟರ್ಗೆ ಬಳಸೋ ಅಂತ ಬೇರೆ ಬೇರೆ ಉಪಕರಣಗಳು ಇರ್ತಾವಲ್ಲ, ಇವು ಟ್ರೇಲರ್ ಇಂತವು. ಇದ್ರ ಮೇಲೆ ಮೊದಲೆಲ್ಲವ 18% ಇತ್ತಂತೆ, ಈಗ ಅದ 5% 13% ಇಳ್ಸವ್ರೆ. ಇನ್ನಾದ್ರೂ ಬಿಡಿ ಭಾಗಗಳು ಇಂತವೆಲ್ಲ ಇರ್ತಾವಲ್ಲ, ಅವು ಎಲ್ಲವ ಬಾರಿ ಕಡಿಮೆ ಮಾಡೋರು. ಹೌದಾ? ಟೈರ್ ಆಗ್ಬೋದು, ಇನ್ನೊಂದಾಗ್ಬೋದು, ಅವೆಲ್ಲ ಕಡಿಮೆ ಆಗೈತೆ. ಟ್ರ್ಯಾಕ್ಟರ್ ಮೊದಲು 100% ಇತ್ತು, ಆಯ್ತಾ, ಈಗ ಅದ್ನ 5% ಮಾಡೋರು. ಟ್ರ್ಯಾಕ್ಟರ್ ಮೊದಲು 100% ಜಿಎಸ್ಟಿ ಇತ್ತು, ಈಗ ಅದು 5% ಮಾಡೋರು, ಆಯ್ತಾ. ಆಮೇಲೆ ಬಾರಿ ಮುಖ್ಯವಾಗಿ ಈ ಬಯೋಪೆಸ್ಟಿಸೈಡ್ಸ್ ಅಂತ ಅಂದ್ರೆ ಜೈವಿಕ ಕೀಟನಾಶಕಗಳು ಅಂತ ಕರಿತೀವಲ್ಲ, ಈ ತರದ ಜೈವಿಕ ಕೀಟನಾಶಕಗಳು. ಆಮೇಲೆ ಬಾರಿ ಮುಖ್ಯವಾಗಿ ನಾನು ಆಗ್ಲೇ ಹೇಳಿದ್ನಲ್ಲ ತೆಂಗಿಂಗೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು, ಈ ಸೂಕ್ಷ್ಮ ಪೋಷಕಾಂಶಗಳು ಇದಕ್ಕೆ ಎಲ್ಲಕ್ಕೂ ಮೊದಲು 100% ಇತ್ತು ಜಿಎಸ್ಟಿ, ಈಗ ಅದನ್ನು 5% ಮಾಡೋರೆ, 5% ಮಾಡೋರೆ. ಯಾಕಂದ್ರೆ ಅದೇ ಬಳಸ್ತಾ ಇಲ್ವಲ್ಲ, ಬಳಸ್ತಾ ಇರೋದ್ರಿಂದಲೇ ಈ ತರದ ಸಮಸ್ಯೆ ಫಸಲು ಬರ್ತಾ ಇಲ್ಲ, ರೇಟ್ ಜಾಸ್ತಿ ಐತೆ ಅನ್ನೋದು ಜಾಸ್ತಿ ಆಗಿರೋದು. ಅದು ಬಾರಿ ಇದ ನೆನ್ಪಿಟ್ಕೋಬೇಕು ಯಾವಾಗ್ಲೂ, ಯಾಕೆಂತ ನಾನು ಹೇಳಿದ್ನಲ್ಲ ಆಗ್ಲೇ, ಜೈವಿಕ ಕೀಟನಾಶಕಗಳು ಒಂದು, ಮತ್ತೆ ಈ ಲಘು ಪೋಷಕಾಂಶಗಳು ಇದ್ರದ್ದು 100 ಇದ್ದಿದ್ದು 5% ಆಗೈತೆ. ಬಾರಿ ಮುಖ್ಯವಾಗಿ ಶಂಕರಣ ಈ ಡ್ರಿಪ್ ಇರಿಗೇಷನ್ ಹನಿ ನೀರಾವರಿ ಮಾಡ್ಕೊಳಕ್ಕೆ ತತ್ತಿವಲ್ಲ ಪೈಪು ಅವು ಇವು ಅಂತ ತತ್ತಿವಲ್ಲ, ಅವು ಮತ್ತೆ ಸ್ಪ್ರಿಂಕ್ಲರ್ ಅದಕ್ಕೇನೇನು ಪೈಪು ಜೆಟ್ಟು ಗನ್ನು ತತ್ತಿವ, ಇವಕ್ಕೆ ಮೊದಲು 100% ಇತ್ತು, ಅದ ಮತ್ತೆ ಈಗ 5% ಆಲ್ಮೋಸ್ಟ್ ಎಲ್ಲದಕ್ಕೂ. ಆಮೇಲೆ ಈ ಅದು ಹಾರ್ಟಿಕಲ್ಚರ್ಗಾಗ್ಲಿ ಅಗ್ರಿಕಲ್ಚರ್ಗಾಗ್ಲಿ ಫಾರೆಸ್ಟ್ರಿಗಾಗ್ಲಿ ನಾವೇನು ಬಳಸ್ತೀವ ಈ ನೆಲ ಮಟ್ಟ ಮಾಡೋದಕ್ಕೆ, ಈ ಮಣ್ಣು ತಯಾರಿ ಮಾಡ್ಕೊಳ್ಳೋದಕ್ಕೆ, ಇಂಥವಕ್ಕೆಲ್ಲ ಏನೇನೋ ಬೇರೆ ಬೇರೆ ಬೇರೆ ಬೇರೆ ತರ ಇಂಪ್ಲಿಮೆಂಟ್ಸ್ ಬಳಸ್ಕೊತೀವಲ್ಲ ಶಂಕರಣ್ಣ, ಉಳುಮೆ ಮಾಡೋದಕ್ಕೆ ಇಂಥವಕ್ಕೆಲ್ಲವ ಉಳುಮೆ ಮಾಡೋದು, ಆಮೇಲೆ ಇದ್ ಮಾಡೋದು ಎಂತದ್ದು ಹಾರ್ವೆಸ್ಟ್ ಮಾಡಕ್ಕೆ ಏನಂದ್ರೆ ಈಗ ಮಾವಿನ ಹಣ್ಣು ಕುಯ್ಯವು, ಆಮೇಲೆ ಅಡಕೆ ಕುಯ್ಯವು, ದೊಡ್ಡ ದೊಡ್ಡ ರೋಟಿ ಇಂತವೆಲ್ಲ ಬಂದು ಅವು, ಮತ್ತೆ ಈ ಕಾಳು ಬೇರ್ಪಡಿಸೋ ಅಂತ ಯಂತ್ರಗಳು ಮಿಷಿನ್ ಕೂದ್ಬಿಟ್ಟು ರಾಗಿ ಬೇರೆ ಮಾಡೋದು ಜೋಳ ಇಂತವು, ಇದ್ರ ಮೇಲೂ 100% ಇತ್ತು ಮೊದಲು, ಅದು 5% ಮಾಡೋರೆ. ಇದು ಕೃಷಿಕರಿಗೆ ನೋಡಪ್ಪ ಇಷ್ಟು ಬೆನಿಫಿಟ್ ಸಂಕ್ರಣ ಕೃಷಿ ಉಪಕರಣದ ಮೇಲೆ ಸಹನೆ ಕಡಿಮೆ ಮಾಡ ಅಲ್ಲ, ನೀನ್ ಬರೀ ಬೇರ್ ಬೇರೆ ರೇಟ್ ಅಂತ ನೋಡ್ಕೊ ಹೋಯ್ತಿಯಲ್ಲ, ನಮ್ದು ಏನೇನ್ ಬೇಕು ನಾವು ಏನೇನ್ ಬಳಸ್ತೀವಿ ನಮ್ಗೆ ಏನ್ ಅಗತ್ಯ ಐತೆ ಅದ್ರ ರೇಟ್ ಕಡಿಮೆ ಆಗೈತೆ, ನೀನ್ ಇದ್ರ ಕಡೆ ಗಮನರ್ಸಿ ಈಗ ಅಲ್ವಾ. ಈ ತರ ಇವೆಲ್ಲ ಕಡಿಮೆ ಆಗೋ ಶಂಕರಣ್ಣ, ಇನ್ನೊಂದಿಷ್ಟು ನಾನು ಲಿಸ್ಟ್ ತತ್ತೀನಿ ಯಾವ್ದಕ್ಕೆ ಎಷ್ಟೆಷ್ಟಿತ್ತು, ಮೊದ್ಲೆಷ್ಟಿತ್ತು, ಈಗ ಎಷ್ಟಾಗೈತೆ ಅಂತ ಅನ್ಕೊಂಡು ನೋಡ್ಕೊಂಡು ನಮ್ಗೆ ಏನೇನ್ ಬೇಕು ಅದನ್ನ ಕಡಿಮೆ ಮಾಡ್ದಾಗ್ಲೇ ತಗೋಬಿಟ್ರು, ಜಾಸ್ತಿ ಇತ್ತು ಇಷ್ಟು ಜಾಸ್ತಿ ಜಾಸ್ತಿ ಅಂತ ತಗೊಳ್ತಿಲ್ಲ, ಈಗ ಅವ್ರ ಹೊರತು ಇಸ್ಕೊಂಬರೋದು ನಿಮ್ ಮನೆಗೆ ಬಂದು ಇಸ್ಕೊಳ್ಳೋದು ಮಾಡ್ತಾ ಇದ್ಬಿಟ್ಟು ನಾವೇ ಒಂದೊಂದು ತಗೋಬಹುದು ತಂದು ಇಟ್ಕೊಳ್ಳೋದು ಅಂತ ಅಂದ್ರೆ ಮನೇಲಿ ಪಾತ್ರ ಕೂಡ ಹಂಗ ಹಾಕೊಳ್ಳೋದಲ್ಲ, ಬಳಸ್ಬೇಕು ನಮ್ಗೆ ಅಗತ್ಯ ಐತಾ ಅದು ಬಳಸ್ಬೇಕು. ಈಗ ಮಾವಿನ ತೋಟ ಎಲ್ಲ ನನ್ ಮಾವಿನ ತೆಂಗಿನ ಮರ ಬೇಗ ನಿಗಾ ಮಾಡಬಹುದು ಬಿಡು. ಈಗ ನೋಡು ಅಣ್ಣ ಹೇಳಿದ ವಿಚಾರ, ಬರೀ ನೀನು ಹಣ್ಣು ತರಕಾರಿ ಯಾವ ಒಂದೇ ಅಲ್ಲ, ಕೃಷಿ ಉಪಕರಣಗಳಿಗೂ ರೇಟ್ ಕಡಿಮೆ ಆಗೈತೆ, ಇದ್ರ ಕಡೆ ನಮ್ ಗಮನ ಇರಬೇಕು. ಮತ್ತೆ ಇದು ಈ ವಿಚಾರವಾಗಿ ನಾವು ಅಲ್ಲಿ ಚರ್ಚೆ ಮಾಡ್ಬೇಕು. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾಣಯ್ಯ, ರೇಟ್ ಕಡಿಮೆ ಆಗಿದ್ರು ರೇಟ್ ಏನ್ ಕಡಿಮೆ ಆಗೈತೆ ಅಂತ ಹೇಳಕ್ಕಲ್ಲ, ಇವ್ನ್ ಗೊತ್ತೈತೋ ಇಲ್ವೋ ಅಂತಂದ್ಬಿಟ್ಟು ಏನ್ ಮಾಡ್ತಾರೆ, ಮೊದ್ಲೇನ್ ರೇಟ್ ಇತ್ತು ಅದೇ ರೇಟ್ ತಗತಿರ್ತಾರೆ. ಈಗ ಆಲ್ರೆಡಿ ನೋಡು ಒಂದ್ ವಾರ ಆಗೋಗೈತೆ ಮೀನಕ, 22 ತಾರೀಕಿಂದಾನೆ ಆಗೈತೆ ಅಂತಲ್ಲ ರೇಟ್ ಕಡಿಮೆ. ಖರೀದಿ ಮಾಡ್ಬಿಡು ಮತ್ತೆ ಅಲ್ಲ ತೊಂದ್ರೆ ಇಲ್ಲ ತಗೊಳ್ಳಂತೆ, ಅದ್ರ ಬಳಕೆ ಮಾಡಂಗಿದ್ರೆ ಮಾತ್ರ ತಗಬೇಕು. ಮನೆ ಹೇಳ್ದಂಗೆ ಮನೆ ಮುಂದೆ ನಿಲ್ಸಂಗಿರೋ ತಂಕಬಾರ್ದು. ಅಲ್ಲ ತಗೊಂಡ್ ಸುಮ್ ನಿಲ್ಸ್ಕೋಬೇಕಲ್ಲ ಅಂತ ಹಗಲೆಲ್ಲ ತಗೊಂಡು ಬೆಳಗ್ಗೆ ಒಂದ್ಸರಿ ಮಧ್ಯಾಹ್ನ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಬಿಟ್ರೆ ಇದೇ ತೋಟಲ್ಲ ಅದನ್ನ ಅದೇ ಹೇಳ್ತಾರಲ್ಲ ಹಂಗೆ ಇಷ್ಟೋ ತೊಗೊಂಡೆ ಏನ್ ಹೇಳ್ದ ಅದನ್ನ ಕೇಳಿಸ್ಕೊಬಿಟ್ಟು ಮತ್ತೆ ನೀ ಟ್ರ್ಯಾಕ್ಟರ್ ತಂದು ಬಂದು ತಗೊಂಡೋಗ್ ತೋಟಕ್ಕೆ ಯಾವಾಗ್ಲೂ ತಗಬೇಕು ಅಂದಿದ್ದಲ್ಲ ಸಂಕ್ರಣ, ಅದಕ್ಕೆ ಗೆಪ್ತಿ ಮಾಡಿದೆ. ಇಲ್ಲ ಒಳ್ಳೇದು ನೋಡಂತ ಹಣಕಾಸು ಹೊಂದಾಣಿಕೆ ಆದ್ರೆ ತಗೊಳ್ಳನಂತೆ. ಈಗ ಬಾ ಅಂದ್ರೆ ನಾಡಿದ್ದು ಹಬ್ಬ ಬೇರೆ ಬಂತು ಅಣ್ಣ, ಹಬ್ಬದ ದಿವಸ ಇನ್ನೊಂದು ವಿಚಾರ ಹೇಳ್ಬೇಕು ಶಂಕರಣ್ಣ. ಹಬ್ಬ ಇತ್ತಲ್ಲ ಆಯುಧ ಪೂಜೆ, ಆಯುಧ ಪೂಜೆ ದಿವಸ ಅವತ್ತು ಅಂತಾರಾಷ್ಟ್ರೀಯ ಕಾಫಿ ದಿವಸ. ಕಾಫಿಗೂ ಒಂದಿನ ಐತೆ, ಕಾಫಿಗೂ ಒಂದ್ ದಿವಸ ಐತೆ, ಕಾಫಿಗೂ ಒಂದ್ ದಿವಸ ಐತೆ ಅಂದ್ರೆ ಇದೆಲ್ಲ ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋದು ಶಂಕರಣ್ಣ. ಕಾಫಿ ಜಾಗತಿಕ ಮಟ್ಟದಲ್ಲಿ, ಜಾಗತಿಕ ಮಟ್ಟದಲ್ಲಿ ಅದರಲ್ಲೂ ನಮ್ ದೇಶದ ಹೆಮ್ಮೆ ಏನು ಅಂತ ಅಂತ ಅಂದ್ರೆ ನಮ್ ದೇಶದಲ್ಲಿ ಜಾಸ್ತಿ ಬೆಳಿತೀವಿ ಕಾಫಿ. ಹೌದು, ಆಮೇಲೆ ಇಲ್ಲಿ ಏನ್ ಕಾಫಿ ಬೆಳಿತೀವೋ ಹೆಚ್ಚು ಕಮ್ಮಿ ಎಲ್ಲ ಫಾರಿನ್ಗೆ ಹೋಗೋದು, ಹೊರದೇಶಕ್ಕೆ ಕಳಿಸದೆ ದೇಶಕ್ಕೆ ಹೋಯ್ತದೆ. ಅದರಲ್ಲೂ ನಮ್ ಹೆಮ್ಮೆ ಏನು ಅಂತ ಕರ್ನಾಟಕದ್ದು, ಕರ್ನಾಟಕದಲ್ಲಿ ಇನ್ನೂ ಜಾಸ್ತಿ ಬೆಳಿತೀವಿ ಕಾಫಿ. ಭಾರತ ದೇಶದಲ್ಲಿ ನಮ್ ರಾಜ್ಯ ಹೆಚ್ಚಿಗೆ ಬೆಳೆಯೋದು, ನಮ್ ರಾಜ್ಯವೇ ಹೆಚ್ಚಿಗೆ. ಇಡೀ ದೇಶದಲ್ಲಿ ಎಷ್ಟು ಕಾಫಿ ಉತ್ಪಾದನೆ ಆಯ್ತದೋ ಅದರಲ್ಲಿ 50%ಕ್ಕಿಂತಲೂ ಹೆಚ್ಚು, ಅದರಲ್ಲೂ ನಮ್ ಕೊಡಗು ಚಿಕ್ಕಮಂಗಳೂರು ಜಾಸ್ತಿ, ಇಲ್ಲೇ ಜಾಸ್ತಿ. ಹಾಸನದಲ್ಲಿ ಸಕ್ಕರೆ ಪೂರ್ತಿ ಕಾಫಿ ಪ್ರಿಯರ್ ಜಾಸ್ತಿ, ಕಾಫಿ ತೋಟ ಇಟ್ಕೊಂಡಿರೋದವರ ಬೇಲೂರು, ಆಲೂರು, ಅರಕಲಗೂಡು ಇಲ್ಲೆಲ್ಲವ ಜಾಸ್ತಿ ಬೆಳೀತಾರಲ್ಲ. ಇದು ಸುಮಾರು 2015 ಇಸವಿನಲ್ಲಿ ಶುರು ಮಾಡಿದ್ರು. ಅಷ್ಟು ಒಂದ್ ದಿವಸ ಇರಲಿ ಕಾಫಿ ಬಗ್ಗೆ ಒಂದಷ್ಟು ಜಾಗೃತಿ, ಕಾಫಿ ಯಾಕೆ ಕುಡಿಬೇಕು, ಹೆಂಗ್ ಕುಡಿಬೇಕು, ಎಷ್ಟು ಸರಿ ಕುಡಿಬೇಕು, ಅದು ಅದರಲ್ಲೂ ಭಾರಿಯ ಈ ಆರೋಗ್ಯಕ್ಕೆ ಬೇಕಾದಂತ ಅಂಶವೇ ಆರೋಗ್ಯ ಸುಧಾರಿಸ್ತದಂತೆ ಕುಡಿದಷ್ಟುವೆ. ಹೌದಾ, ನಾವು ಬರೀ ಅದೇನೋ ಹೇಳ್ತಾರಲ್ಲ ಕುಡಿಬೇಕು ಕುಡಿಬೇಕು ಅಂತ ಹಾಬಿ ಹಾಬಿ ಅಂತಾರಲ್ಲ ಅದಕ್ಕೆ ಅಂತ ಅನ್ಕೊಂಡ್ಬಿಟ್ಟಿದೆ ನಾನು. ಇಲ್ಲ ಇಲ್ಲ, ಅದರಲ್ಲೂ ಆರೋಗ್ಯ ಸುಧಾರಣೆ ಆಗಂತದ್ದು ಇದೆ. ಅದರಲ್ಲಿ ಕಾಫಿನಲ್ಲಿ ಕೆಫಿನ್ ಅಂತ ಹೇಳಿ ಒಂದು ಅಂಶ ಇರ್ತದಲ್ಲ, ಅದು ನಮ್ಗೊಂಥರ ಉತ್ತೇಜನ ಕೊಡ್ತದಂತೆ. ಎಷ್ಟೋ ಜನ ಒಂಥರ ಲವಲವಿಕೆ ಬರ್ತದೆ. ಈಗ ಅದ್ ನೋಡಿ ಹೆಂಗೆ ಅಂತ ಅಂದ್ರೆ ಶಂಕರಣ, ಈ ಕೆಲಸ ಮಾಡಿ ಮಾಡಿ ಮಾಡಿ ಸಖತ್ ಸುಸ್ತಾಗಿರ್ತದೆ, ಅಂತ ಟೈಮಲ್ಲೂ ಕಾಫಿ ಕುಡಿದ್ಬಿಟ್ರೆ ನಿನಗೆ ಮತ್ತೆ ಆ ಚೈತನ್ಯ ಬರ್ತದೆ, ರಿಲ್ಯಾಕ್ಸ್ ಆಯ್ತದೆ, ರಿಲ್ಯಾಕ್ಸ್ ಆಯ್ತದೆ. ಇದು ಇಥಿಯೋಪಿಯಾ ದೇಶದಲ್ಲಿ ಶಂಕರಣ ಭಾರಿ ಹಿಂದೆ ಈ ಕಾಫಿ ಏನ್ ಅವಾಗೆಲ್ಲ ಗೊತ್ತಿರಲಿಲ್ಲ, ಇಂಥದೊಂದೈತೆ ಹಿಂಗೆ ಅಂತ ಹೇಳ್ಬಿಟ್ಟು ಏನು ಗೊತ್ತಿರಲಿಲ್ಲ. ಈ ಕುರಿ ಮೇಯ್ಸ್ಕೊಂಡು ಹೋಯ್ತಾ ಇದ್ರಂತೆ. ಕುರಿ ಮೇಯ್ಸ್ಕೊಂಡು ಹೋಗ ಅಂತ ಟೈಮಲ್ಲಿ ಒಂದು ಕುರಿ ಏನ್ ಮಾಡ್ತಂತೆ, ಹೋಗ್ಬಿಟ್ಟು ಯಾವ್ದೋ ಒಂದು ಗಿಡದಲ್ಲಿದ್ದ ಹಣ್ಣುಗಳೆಲ್ಲ ತಿನ್ಕೊಬಿಡ್ತಂತೆ. ಹಣ್ಣೆಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತಿಗೆ ಮೀನಕ್ಕ ಏನು ಜಿಗಿಯಕ್ ಶುರು ಮಾಡ್ಬಿಡ್ತಂತೆ. ಯಾಕೆ ಹಿಂಗ್ ಜಿಗಿತ ಐತೆ ಅಂತ ಅವನಿಗೆ ಡೌಟ್ ಬಂತು. ಅಂತದೇ ಇನ್ನೊಂದು ಗಿಡದ ಹತ್ರಕ್ಕೆ ಹೋಗ್ಬಿಟ್ಟು ಹಣ್ಣಿತ್ತಲ್ಲ ಅದ ಕುಯ್ಕೊಂಡು ತಿನ್ನಂತ, ಇವನ್ಗೂ ಜಿಗಿ ಹಂಗಾಯ್ತಂತೆ. ಹಣ್ಣು ಯಾವ್ದು ಅಂತ ಅಂದ್ರೆ ಕಾಫಿ ಹಣ್ಣು, ಅಲ್ಲಿವರೆಗೂ ಹೇಳೋ ಒಂದೈತೆ ಅಂತ ಗೊತ್ತಿರ್ಲಿಲ್ಲ. ಅದು ತಿಂದ್ಮೇಲೆ ಓ ಇದ್ರಲ್ಲಿ ಏನೋ ಇದೆ ಅಂತ ಅನ್ನೋದು, ಆಮೇಲೆ ಹತ್ತರದು ತಂದ್ಬಿಟ್ಟು ತಿನ್ನ ಅಂತದ್ದು, ಆಮೇಲೆ ಒಡಸ್ಬಿಟ್ಟು ಇಟ್ಕೊಂಡು ತಿನ್ನ ಅಂತದ್ದು. ಯಾಕೆಂದ್ರೆ ಕಾಫಿ ಅಂತ ಅಂದ್ರೆ ವರ್ಷಪೂರ್ತಿ ಸಿಗೋದಿಲ್ಲ ನಿಂಗೆ, ಬಿಡದೆ ಸೀಸನ್ ಹಿಂಗ್ ಮಾಡ್ಕೊಂಡು ಈ ಕಾಫಿ ಉದ್ಯಮ ಅನ್ನೋದು ಈ ತರದಲ್ಲಿ ಬೆಳೆದಿತ್ತು. ಆಮೇಲೆ ಅದು ನೋಡು ಕುಡಿಯಕ್ಕೆ ಶುರು ಮಾಡಿದ್ಮೇಲೆ ಅದ ಎಷ್ಟೋ ವರ್ಷಗಳ ಕಾಲ ಬೇರೆಯವ್ರಿಗೆ ಕೊಡ್ತಾ ಇರ್ಲಿಲ್ವಂತದ, ಹೇಳ್ತಾನ ಇರ್ಲಿಲ್ವಂತ ಕಾಫಿ ಅಂತ ಹೇಳೋ ಒಂದ್ ಐತೆ, ಇದನ್ನ ನಾವು ಕುಡಿತಾ ಇದೀವಿ, ಇದರಿಂದ ನಮಗೆ ಚೈತನ್ಯ ಬರ್ತೈತೆ ಅಂತ ಹೇಳಿ ಹೇಳ್ತಾ ಇರ್ಲಿಲ್ವಂತ. ಅದು ಹೇಳ್ದಾನೆ ಯಾರಾದ್ರೂ ಬೇಕು ಅಂತ ಕೇಳಿದ್ರೆ ನನ್ನ ಮೇಲೆ ಏನೋ ಇರ್ತದೆ, ನೀನ್ ಬಂದ್ ಕೇಳ್ದಾಗ ಇಲ್ಲ ಅಂತ ಹೇಳಕ್ಕಾಯ್ತದೆ, ಹೇಳಕ್ಕಾಗ್ಲಿಲ್ಲ. ಬೇರೆಯವ್ರು ಕೇಳಿದ್ರು ಆ ಕಾಫಿ ಬೀಜಗಳನ್ನ ರೋಸ್ಟ್ ಮಾಡ್ಕೊಡ್ತಾ ಇದ್ರಂತೆ, ಅಂತ ತಗೊಂಡೋಗ್ಬಿಟ್ಟು ಮೊಳಕೆ ಬರ್ಸಿ ಮತ್ತವ್ರು ಹಾಕಬಾರ್ದು, ರೋಸ್ಟ್ ಮಾಡಿ ನೋಡಿ ಇದ್ರಲ್ಲಿ ಪುಡಿ ಮಾಡ್ಕೊಂಡು ಕಾಫಿ ಮಾಡ್ಕೊಳ್ಳಿ ಅನ್ನೋ ತರದಲ್ಲಿ ಕೊಡ್ತಾ ಇದ್ರಂತೆ ಶಂಕರಣ್ಣ. ಅದು ಹಂಗಾಗಿಯೇ ಈಗ ಬಾಬಾ ಬುಡನ್ ಅಂತವ್ರು ನಮ್ ದೇಶಕ್ಕೆ ತಂದ್ರು ಅಂತ ಹೇಳಿದ್ವಲ್ಲ, ಅದು ಹಂಗೆ ಯಾವ ದೇಶಕ್ಕೂ ಕೊಡ್ದಾನೆ ಅವರು ಈ ಊರ್ಗೋಲ್ ಇರ್ತದ ಆ ಕೋಲೊಳಿಕೆ 7 ಬೀಜ ಹಾಕೊಂಡು ತಂದಿದ್ದಂತೆ. ಅರೇಬಿಕ ಕಾಫಿ ಅನ್ನೋದು 7 ಬೀಜ ಅದ್ರೊಳಗೆ ಹಾಕೊಂಡು ತಗೊಂಬಂದು ಇಲ್ಲಿ ನಮ್ ಚಿಕ್ಕಮಂಗ್ಳೂರಲ್ಲಿ ಅದ ಬೆಳೆಸಿ ಇವತ್ ನೋಡಿ ಎಷ್ಟು ದೊಡ್ಡದಾಗಿ ಸಾಮ್ರಾಜ್ಯ ಬೆಳೆದ ಆಯ್ತಾ. ಇವತ್ತಿಷ್ಟೆಲ್ಲ ಇದೆ ನಮ್ಗೆ ಹೆಮ್ಮೆ ಏನು ಅಂತ ಅಂದ್ರೆ ಶಂಕರಣ್ಣ, ಕಾಫಿ ಏನು ಬೆಳೀತಾ ಇದೀವ ನಮ್ಮ ಕೊಡಗಿನಲ್ಲಿ, ಚಿಕ್ಕಮಂಗ್ಳೂರಿನಲ್ಲಿ, ಹಾಸನದಲ್ಲಿ. ಇದು ಲಕ್ಷಾಂತರ ಜನರಿಗೆ ಉದ್ಯೋಗ ಕೊಟ್ಟೈತೆ, ಕೃಷಿ ಕಾರ್ಮಿಕರಾಗಿರ್ಬೋದು, ಮ್ಯಾನೇಜರ್ಗಳಾಗಿರ್ಬೋದು, ಆಮೇಲೆ ಅದ್ರ ಮೌಲ್ಯವರ್ಧನೆ ಮಾಡುವಂತದ್ದು. ಎಷ್ಟು ಕಾಫಿ ಡಿಪೋಗಳಿದಾವೆ, ಎಷ್ಟು ಕಾಫಿ ಫ್ಯಾಕ್ಟರಿಗಳಿದಾವೆ, ಇದು ದೊಡ್ಡ ಮಟ್ಟದಲ್ಲಿ ಕೋಟ್ಯಾಂತರ ರೂಪಾಯಿ ಇವತ್ತು ವರ್ಮಾನ ತಂದು ಕೊಡ್ತಾ ಇರೋಂತ ಪ್ರಮುಖವಾದಂತ ಒಂದು ಬೆಳೆ ಅಂತ ಹೇಳಿದ್ರೆ, ಅದಕ್ಕೋಸ್ಕರಲೇ ಅದಕ್ಕೆ ಒಂದು ಸಪರೇಟ್ ಆಗಿ ಬೋರ್ಡ್ ಅಂತ ಹೇಳಿ ಮಾಡ್ಕೊಂಡು ಕಾಫಿ ಬೋರ್ಡ್ ಇವತ್ತು ಮಾಡ್ತಾ ಇರೋ. ಹಂಗಾಗಿ ಆಯುಧ ಪೂಜೆ ದಿನನೇ ಈ ಸಲ ಆ ದಿನ ಬಂದೈತೆ, ಆ ದಿವಸ ಬಂದೈತೆ ಅಂತಾರಾಷ್ಟ್ರೀಯ ಕಾಫಿ ದಿನ ಅಂದಲ್ವಾ, ಅಂತಾರಾಷ್ಟ್ರೀಯ ಕಾಫಿ ದಿವಸ. ಈಗ ನೀನು ಕಾಫಿ ಕಾಫಿ ಅಂತ ನೆನ್ಸಿ ನೆನ್ಸಿ ನೆನ್ಸಿ ಈಗ ನಮ್ಗೂ ಏನಾದ್ರು ಕಾಫಿ ಗಿಪಿ ಕುಡಿಸ್ತೀಯಾ ಅಥವಾ ಹಬ್ಬದ ವಿಚಾರನ ಹೇಳ್ಕೊಂಡು ಕಾಫಿ ವಿಚಾರನ ಹೇಳ್ಕೊಂಡು ನಂಗೆ ಕಳಿಸ್ತೀಯಾ? ಪ್ಯೂರ್ ಕಾಫಿ ತಂದ ಶಂಕರಣ್ಣ, ಅದಕ್ಕೆ ಏನು ಮಿಕ್ಸ್ ಗಿಕ್ಸ್ ಏನು ಮಾಡಿಲ್ಲ, ಪ್ಯೂರ್ ಕಾಫಿ ಆಯ್ತು. ನೀನ್ ಕುಡಿಯಣ ಬಾ ನೋಡೋಣ. ಹಂಗಂತೀಯಾ ಮೀನಕ್ಕ? ನಡಿವಳಿಕೆ ನಡಿ. ಇದುವರೆಗೂ ಅರಳಿ ಕಟ್ಟೆ ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಮಾತುಕತೆಯನ್ನ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಹಾಗೂ ಹೆಚ್ ಮೋಹನಾಕ್ಷಿ. ಕಾರ್ಯಕ್ರಮದ ಕಡೆಯಲ್ಲಿ ಕೇಳೋಣ ಬಿಕೆ ಸುಮಿತ್ರ, ಎಂಎಲ್ ಸುಧಾಕರ್, ಗೋಪಿ ಮತ್ತು ಸುಧಾ ಅವರ ಧ್ವನಿಯಲ್ಲಿರುವ ಜನಪದ ಗೀತೆಯನ್ನ. ಬೆಟ್ಟ